ಪಕ್ಷದ ಗೆಲುವಿಗೆ ವಿಶೇಷ ಆದ್ಯತೆ, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಹಾಗೂ ಬೆಳಗಾವಿ ಸಕ್ಕರೆ ಕಾರ್ಖಾನೆಯಲ್ಲಿ ಬಾಯ್ಲರ್ ಸ್ಫೋಟ, ಇಬ್ಬರು ಕಾರ್ಮಿಕರು ಸಾವು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಸರ್ವ ಜೀವಿಗಳ ಪ್ರಾಣ ಸ್ವರೂಪ ಗಾಳಿ. ಶರೀರಂ ಹಿ ವಿನಾ ವಾಯುಂ ಸಮತಾಂ ಯಾತಿ ದಾರುಭಿ. ವಾಯುವಿನ ಸಂಚಾರವಿಲ್ಲದ ದೇಹ ಕಟ್ಟಿಗೆಗೆ ಸಮಾನ ಎಂದಿದೆ ವಾಲ್ಮೀಕಿ ರಾಮಾಯಣ. ಮಲಿನ ಮತ್ತು ವಿಷಯುಕ್ತ ಗಾಳಿಯಿಂದ ಉಂಟಾಗುವ ದುಷ್ಪರಿಣಾಮಗಳು ಹಲವು. ವಾಹನಗಳು ಮತ್ತು ಕಾರ್ಖಾನೆಗಳು ಹೊರಸೂಸುವ ಹೊಗೆಯಿಂದ ಜೀವಿಗಳ ಶ್ವಾಸಕೋಶ ಮತ್ತು ಉಸಿರಾಟದ ಮೇಲೆ ತೀವ್ರತರದ ಪರಿಣಾಮಗಳುಂಟಾಗುತ್ತವೆ. ವಾಯುಮಾಲಿನ್ಯ ತಡೆಯಿರಿ, ಪರಿಸರ ಉಳಿಸಿರಿ, ಇದು ವಿಶ್ವಸಂಸ್ಥೆಯ ಘೋಷಣೆ. ಮರಗಿಡ ಬೆಳೆಸಿ, ಜೀವಸಂಕುಲ ಉಳಿಸಿ, ಅಂತರ್ಜಲ ಹೆಚ್ಚಿಸಿ, ಪರಿಸರ ಉಳಿಸಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು, ಸಮಯ 6:51. ಕೃಷಿ ರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಸಿಹಿನೀರು ಮೀನುಗಾರಿಕೆಯಲ್ಲಿ ಯುವಕ ಯುವತಿಯರಿಗೆ ಇರುವಂತಹ ಅವಕಾಶಗಳು ಈ ಕುರಿತು ಡಾಕ್ಟರ್ ಕೆಬಿ ರಾಜಣ್ಣ ಅವರೊಂದಿಗೆ ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಹೆಚ್ಗೌಡ. ನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತಿಪಟೂರು ತಾಲೂಕು ಕೊಳ್ಳಿಹಟ್ಟಿಯ ವಿನೋದಮ್ಮ ಮತ್ತು ಸಂಗಡಿಗರಿಂದ ಭಜನೆ ಪದಗಳು ಮೂಡಿಬರಲಿವೆ. ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ಸಿಹಿನೀರು ಮೀನುಗಾರಿಕೆಯಲ್ಲಿ ಯುವಕ ಯುವತಿಯರಿಗೆ ಇರುವ ಅವಕಾಶಗಳು ಈ ಕುರಿತು ಡಾಕ್ಟರ್ ಕೆಬಿ ರಾಜಣ್ಣ ಅವರೊಂದಿಗೆ ಕೇಳೋಣ ಸಂದರ್ಶನವನ್ನು. ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಮೀನು ಕೃಷಿ ಬಗ್ಗೆ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರಿನ ಮೀನುಗಾರಿಕಾ ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರದ ಪ್ರಾಧ್ಯಾಪಕರಾದ ಮತ್ತು ಮುಖ್ಯಸ್ಥರಾಗಿರುವ ಡಾಕ್ಟರ್ ಕೆಬಿ ರಾಜಣ್ಣ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ರಾಜಣ್ಣ ಅವರೇ, ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಮೊದಲೇ ಡಾಕ್ಟರ್ ಎಲ್ಲ ಆರಾಮಿದ್ದೀರಿ? ಆರಾಮಿದ್ದೀನಿ ಸರ್. ಓಕೆ. ಮೊದಲನೇದಾಗಿ ನಾನು ಸಹ ಎಲ್ಲ ಮೀನು ಕೃಷಿಕರಿಗೆ ಹಾಗೂ ರೈತ ಬಾಂಧವರಿಗೆ ಮತ್ತು ಸಮಸ್ತ ಯುವಕರಿಗೆ ನನ್ನ ನಮಸ್ಕಾರಗಳು. ಓಕೆ. ಡಾಕ್ಟರ್ ರಾಜಣ್ಣ ಸರ್ ಅವರೇ, ಅನೇಕ ಮಾಹಿತಿ ಇವತ್ತೇ ಅಂದರೆ ಅದಕ್ಕೂ ಈ ಮೀನುಗಾರಿಕೆಗೆ ಸಂಬಂಧಪಟ್ಟಾಗೆ ನಮ್ಮ ಗ್ರಾಮೀಣ ಯುವಕ ಯುವತಿಯರಿಗೆ ಒಳನಾಡು ಮೀನುಗಾರಿಕೆಯಲ್ಲಿ ಏನೇನು ಅವಕಾಶ ಇದೆ ಒಂದೊಂದಾಗಿ ತಾವು ತಿಳಿಸಿಕೊಡ್ಬೇಕು ನಮ್ಮ ಯುವಕ ಯುವತಿಯರಿಗೆ. ಯಾಕಂದ್ರೆ ಇವತ್ತು ನಮ್ಮ ಮೀನುಗಾರಿಕೆ ಅಂದ್ರೆ ಕೃಷಿಯ ಉಪ ಕಸುಬಾಗಿ ಇದು ಬಹಳ ಜನ ಆಯ್ದುಕೊತಾ ಇದ್ದಾರೆ. ತಮ್ಮ ಹೊಲದ ಪಕ್ಕದಲ್ಲಿ ಇರುವಂತಹ ಗುಂಡಿಗಳಲ್ಲಿ ಕೆರೆಗಳಲ್ಲಿ ಮೀನು ಸಾಕಾಣಿಕೆ ಮಾಡೋ ಅವಕಾಶ ಅವರಿಗಿದೆ, ಆದ್ರೆ ಅವ್ರು ಮಾಡ್ತಾ ಇಲ್ಲ, ಬಹಳಷ್ಟು ಕಡೆ ಮಾಡ್ತಾ ಇಲ್ಲ. ಏ ಅದೇನ್ ಮಹಾ ಅಂತ ಹೇಳಿ ಬಿಟ್ಬಿಟ್ಟಿದ್ದಾರೆ. ಆದ್ರೆ ಇವತ್ತು ರೈತರ ಆದಾಯ ಮೂಲ ಜಾಸ್ತಿ ಆಗ್ಬೇಕು ಅಂದ್ರೆ ಈಗ ನಾಕಾರು ಉಪಕಸಬು ನಾಕಾರು ಕಡೆ ಅವ್ರು ಕಣ್ಣು ಹಾಕಿರ್ಬೇಕು. ಆ ಕಡೆನೂ ದುಡ್ಡು ಬರ್ತಾ ಇರಬೇಕು, ಇಲ್ಲೂ ಬರ್ತಾ ಇರಬೇಕು. ಒಂಥರ ಡೆಪಾಸಿಟ್ ಅಥವಾ ಎಟಿಎಂ ತರ ಆದ್ರೆ ಯಾರಿಗೆ ಬೇಡ ಹೇಳಿ? ಖಂಡಿತವಾಗಿ. ಹಂಗಾಗಿ ನನ್ ಮಗಳಿಗೆ ನಮ್ ಮಗನಿಗೆ ಒಂದ್ ಸಣ್ಣ ಉದ್ಯೋಗ ಸಿಗುತ್ತಂತ ಅಪ್ಪ ಅಮ್ಮ ವಿಚಾರ ಮಾಡ್ತಿರ್ತಾರೆ. ಮಕ್ಕಳು ಅದನ್ನ ಆಯ್ದುಕೋಬೇಕು. ಏ ಅಪ್ಪ ನಮ್ಮ ಹೊಲದಲ್ಲೇ ನಾ ಮಾಡ್ತೀನಿ ಅಂತ ಹೇಳಿ ಎಷ್ಟೋ ಜನ ಸಾಕಷ್ಟು ಜನ ಇವತ್ತೆ ಇದು ಗೋವುಗಳನ್ನ ಸಾಕೋದು ಮತ್ತೆ ಗೋವು ಉತ್ಪನ್ನಗಳನ್ನ ಮಾರೋದು ದೊಡ್ಡ ಪ್ರಮಾಣದಲ್ಲಿ ನಡೀತಿದೆ. ಯಾಕಂದ್ರೆ ಅದೆಲ್ಲ ಈಗ ಯುವತಿಯರಿಗೆ ಅವರು ಸದೃಢವಾಗಿ ಅವರು ಬೆಳೆಯಲಿಕ್ಕೆ ಸ್ವಾವಲಂಬಿಗಳಾಗಲಿಕ್ಕೆ ಅವಕಾಶ ಇದೆ. ಹೇಳಿ ಡಾಕ್ಟರ್ ರಾಜಣ್ಣ ಅವರೇ, ನಮ್ಮ ಯುವಕ ಯುವತಿಯರಿಗೆ ಏನೇನು ಅವಕಾಶ ಇದೆ, ಸಿಹಿ ನೀರಿನ ಮೀನು ಸಾಕಾಣಿಕೆ ಅಂದ್ರೇನು, ಅದ್ರ ಪ್ರಾಮುಖ್ಯತೆಗೆ ಹೆಚ್ಚಾಗಲಿಕ್ಕೆ ಕಾರಣ ಏನು, ಈ ತರ ಒಂದೊಂದಾಗಿ ಹೇಳ್ತಾ ಹೋಗಿ. ಖಂಡಿತವಾಗಿ ಸರ್. ಇತ್ತೀಚಿನ ದಿನಗಳಲ್ಲಿ ಸರ್ ಬಹಳಷ್ಟು ನಿರುದ್ಯೋಗ ಯುವಕ ಯುವತಿಯರು ನಮ್ಮ ರಾಜ್ಯದಲ್ಲಿ ಕಾಣಬಹುದು. ಬೇಕಷ್ಟು ವಿದ್ಯಾವಂತರು, ಯಾಕಪ್ಪ ಅಂದ್ರೆ ಅವರಿಗೆ ಸರಿಯಾದ ಮಾಹಿತಿ ಕೊರತೆಯಿಂದ. ಯಾಕಂದ್ರೆ ನಮ್ಮ ಮೀನು ಕೃಷಿಯಲ್ಲಿ ವಿಪುಲ ಅವಕಾಶಗಳು ಸರ್ ಯುವಕ ಯುವತಿಯರಿಗೆ. ಯಾಕಪ್ಪ ಅಂದ್ರೆ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ನೈಸರ್ಗಿಕ ಸಂಪನ್ಮೂಲಗಳು ಅಂದರೆ ಕೆರೆ ಜಲಾಶಯಗಳು ಮತ್ತೆ ಕೃಷಿ ಹೊಂಡಗಳು, ಗೋಕಟ್ಟೆಗಳು, ನಾಲಾ ಬದುಗಳು, ಅವುಗಳು ಹೊರತುಪಡಿಸಿ ಏನಪ್ಪ ಇವತ್ತು ಯಾಕೆ ಯುವಕ ಯುವತಿಯರಿಗೆ ವಿಪುಲ ಅವಕಾಶ ಅಂದ್ರೆ, ಇತ್ತೀಚಿನ ದಿನಗಳಲ್ಲಿ ಸರ್ ಮೀನು ಒಂದು ಬಹಳ ಮೀನು ಕೃಷಿ ಬಹಳ ವೇಗವಾಗಿ ಬೆಳೆಯತಕ್ಕಂಥ ಒಂದು ಕೃಷಿ ಉದ್ಯಮವಾಗಿದೆ ಸರ್. ಅದರಲ್ಲಿ ಏನಕ್ಕಂದ್ರೆ ನಮ್ಮ ದೇಶದಲ್ಲಿ ಮೀನು ಉತ್ಪಾದನೆ ನಾವು ಪ್ರಪಂಚದಲ್ಲಿ ಎರಡನೇ ಸ್ಥಾನದಲ್ಲಿದ್ವಿ. ಅದೇ ರೀತಿ ಒಳನಾಡು ಮೀನುಗಾರಿಕೆ ಉತ್ಪಾದನೆ ಮೂರನೇ ಸ್ಥಾನದಲ್ಲಿದ್ವಿ. ನಮ್ಮ ಸರಾಸರಿ ನಮ್ಮ ದೇಶದಲ್ಲಿ ಮೀನು ಉತ್ಪಾದನೆ 18 ಮಿಲಿಯನ್ ಮೆಟ್ರಿಕ್ ಟನ್ಸ್ ನ ಉತ್ಪಾದನೆ ಮಾಡ್ತೀವಿ. ಅದೇ ನಮ್ಮ ರಾಜ್ಯಕ್ಕೆ ಬಂದಾಗ ನಮ್ಮ ರಾಜ್ಯದ 11 ಲಕ್ಷ ಮೆಟ್ರಿಕ್ ಟನ್ ಅಷ್ಟು ನಾವು ಒಳನಾಡು ಮತ್ತು ಸಮುದ್ರ ಮೀನುಗಾರಿಕೆಯಿಂದ ಉತ್ಪಾದನೆ ಮಾಡ್ತೀವಿ ಅದರಲ್ಲಿ. ಆದರೆ ಈ ಯುವಕ ಯುವತಿಯರಿಗೆ ಏನಪ್ಪ ಅಂದ್ರೆ ಇಲ್ಲಿ ಏನಕ್ಕಂತ ಸರಿ ಮೀನು ಕೃಷಿ ಯಾಕೆ ಬಹಳ ಪ್ರಾಮುಖ್ಯತೆ ಕಂಡುಕೊಳ್ಳುತ್ತೆ ಅಂದ್ರೆ, ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರು ಮೀನಿನ ಸೇವನೆಗೋಸ್ಕರ ಮಹತ್ವ ಆಹಾರದ ಮಹತ್ವ ಮೀನಿನ ಆಹಾರದ ಮಹತ್ವ ಮೀನು ಬಹಳ ಪೌಷ್ಟಿಕಾಂಶಗಳಿಂದ ಕೂಡಿರ್ತಕ್ಕಂಥ ಆಹಾರ, ಅದರಿರ್ತಕ್ಕಂಥ ಹಲವಾರು ಏನು ಸಂತೃಪ್ತ ಅಮೈನ್ ಆಮ್ಲ ಒಮೆಗಾ 3 ಫ್ಯಾಟಿ ಆಸಿಡ್ ಅಂತ ಪೌಷ್ಟಿಕಾಂಶಗಳು ಮತ್ತಿರ್ತಕ್ಕಂಥ ವಿಟಮಿನ್ಸ್ ಸುಲಭವಾಗಿ ಒಂದು ಆಹಾರ ಮತ್ತೆ ಅದರಲ್ಲಿ ಏನಾದ್ರೆ ನಮಗೆ ಪ್ರತಿಯೊಂದು ನಮ್ಮ ದೇಹಕ್ಕೆ ಬೇಕಂತ ಪೌಷ್ಟಿಕಾಂಶಗಳು ಮೀನಿನ ಮಾಂಸದಲ್ಲಿ ನಮ್ಗೆ ದೊರಕುತ್ತೆ. ಅದರಿಂದ ಏನಾಗುತ್ತೆ, ಇತ್ತೀಚಿನ ದಿನಗಳಲ್ಲಿ ನೀವು ಯಾವುದೋ ಒಂದು ಹೃದಯ ಸಂಬಂಧ ಕಾಯಿಲಿರ್ತಕ್ಕಂಥ ಒಬ್ಬ ರೋಗಿ ಹೋದ್ರೆ ಡಾಕ್ಟರ್ ಫಸ್ಟ್ ಪ್ರಿಸ್ಕ್ರಿಪ್ಷನ್ ಮಾಡ್ತಕ್ಕಂಥ ಮೀನು ಸೇವನೆ ಮಾಡಿ ಅಂತ ಹೇಳ್ತಾರೆ. ಅದರಿಂದ ಏನಾಗುತ್ತೆ ಸರ್, ನಮ್ಮ ಮೀನಿನ ತಿನ್ನುವರು ಹೆಚ್ಚು ಬೇಡಿಕೆ ಆಗ್ತದೆ. ಅದರಿಂದ ಯುವಕ ಯುವತಿಯರು ಏನಂದ್ರೆ ಅಲ್ಲಿ ಅವರಿಗೆ ಏನು ಅವರ ಇರ್ತಕ್ಕಂಥ ಸಂಪನ್ಮೂಲಗಳು ಅವರ ಜಮೀನುಗಳಲ್ಲಿ ಇರ್ತಕ್ಕಂಥ ಏನು ಸಂಪನ್ಮೂಲಗಳಿದೆ ಆ ಸಂಪನ್ಮೂಲಗಳನ್ನು ಸದ್ಬಳಕೆ ಮಾಡ್ಕೊಂಡ್ರೆ ಖಂಡಿತವಾಗಿಯೂ ಅವರು ಆರ್ಥಿಕವಾಗಿ ಸ್ವಾವಲಂಬಿಗಳು ಆಗೋ ಜೊತೆಗೆ ಅವರು ಮತ್ತೆ ಏನಂತ ಹೇಳ್ತೀವಿ ನಾವು ನ್ಯೂಟ್ರಿಷನಲ್ ಸೆಕ್ಯೂರಿಟಿ ಅಲ್ಲಿರ್ತಕ್ಕಂಥ ಈ ಸುತ್ತಮುತ್ತ ಹಳ್ಳಿಯಲ್ಲಿರ್ತಕ್ಕಂಥ ಪೌಷ್ಟಿಕಾಂಶ ಕೊರತೆ ಇರುತ್ತಲ್ಲ ಸರ್, ಅದನ್ನ ನಾವು ಮಕ್ಕಳಲ್ಲಿ ಹೋಗಲಾಡಿಸಬಹುದು, ನೀಗಿಸಬಹುದು ನೀರಿಂದ. ಅದರಿಂದ ಏನಾಗುತ್ತೆ ಅಂದ್ರೆ ಸರ್, ಈ ಮೀನು ಕೃಷಿ ಮಾಡೋದ್ರಿಂದ ಹಲವಾರು ನಿಮಗೆ ಇನ್ನೊಂದು ಡಾಕ್ಟರ್ ರಾಜನ್ ಸರ್ ಅವರೇ, ಇನ್ನೊಂದು ಏನಂದ್ರೆ ಮೀನು ಸಾಕ್ಬೇಕಂದ್ರೆ ನಾವು ನೀರಿನ ಮೂಲ ಬೇಕು. ನೀರಿನ ಮೂಲ ಇದ್ರೆ ನಮ್ದು ಏನು ಬೇಡ ಏನು ಬೇಕು ಹೇಳಿ, ಎಲ್ಲದೂ ನಮಗೆ ತಂದ್ಕೊಡ್ತದೆ. ನಮ್ದು ಅದೇ ನೀರನ್ನ ನಾವು ಹೊಲಕ್ಕೆ ಬಳಸ್ಕೋಬಹುದು, ಅದೇ ನೀರನ್ನ ಕುಡಿಲಿಕ್ಕೆ ಬಳಸ್ಕೋಬಹುದು, ನಮ್ಮ ಪ್ರಾಣಿಗಳಿಗೆ ಗೋವುಗಳಿಗೆ ಆಕಳುಗಳ ಎಮ್ಮೆಗಳಿಗೆ ಕೊಡಬಹುದು, ಅಥವಾ ಇನ್ನೇದಕ್ಕೂ ಪ್ರತಿಯೊಂದಕ್ಕೂ ನಮ್ ನೀರು ದೊಡ್ಡ ಮೂಲ ಅಲ್ಲ. ಇದು ಮೀನು ಉಪಕಸುಬು ಆಗುತ್ತೆ ಅಂದ್ರೆ ಎರಡು ಕೂಡ ನಾವು ಎರಡರಿಂದ ನಾವು 16 ಉಪಯೋಗಗಳು ಸಿಗುತ್ತೆ. ಹೌದು, ಒಂದು ಕೃಷಿ ಹೊಂಡ ಇದ್ರೆ ಸರ್ ನಿಮಗೆ ಅದರಿಂದ ಹಲವು ಉಪಯೋಗಗಳಿದೆ ಸರ್. ಒಂದು ಕೃಷಿ ಹೊಂಡ ಇದ್ರೆ ಏನಾಗುತ್ತೆ ಸರ್, ನೀವು ಏನಾದ್ರೆ ಅಲ್ಲಿ ಈ ಮಳೆ ಆಧಾರಿತ ಪ್ರದೇಶಗಳಲ್ಲಿ ಈ ಬೋರ್ವೆಲ್ ಇರ್ತಕ್ಕಂಥ ರೈತರು ಏನ್ ಮಾಡ್ತಾನೆ ಸರ್, ಈಗ 15x15 ಚದರ ಮೀಟರ್ ಅಂತ ಒಂದು ಕೃಷಿ ಹೊಂಡ ನಮ್ಮ ಕೃಷಿ ಇಲಾಖೆಯಿಂದನೋ ನರಗಿಂದನೋ ನ್ಯಾಷನಲ್ ಆರ್ಟಿಕಲ್ಚರ್ ಮಿಷನ್ ಇಂದನ ಬಹಳಷ್ಟು ರೈತರು ಅವರು ಏನಪ್ಪಾ ಅಂದ್ರೆ ಪ್ರೊಟೆಕ್ಟಿವ್ ಇರಿಗೇಷನ್ಗೋಸ್ಕರ ಏನಾದ್ರು ಕರೆಂಟ್ ಹೋದಾಗ ನೀರು ಸಂಗ್ರಹ ಕೊಡಲು ಮಾಡ್ಕೊಂಡು ಅಲ್ಲಿ ಸಹ ನಾವು ಮೀನು ಸಾಕಾಣಿಕೆ ಮಾಡಬಹುದು. ಅಲ್ಲಿ ವಿವಿಧ ರೀತಿಯ ಮೀನು ಪಾಲನೆ ಮಾಡಬಹುದು, ಒಂದೇ ತರ ಅಂತ ಮಾಡ್ಕೊಳ್ಳಿ ಸರ್. ಏನಪ್ಪಾ ಅಂದ್ರೆ ನಾವು ಈಗ ನೋಡಿ ಸರ್, ಬೇರೆ ಬೇರೆ ಹಲವಾರು ಜಿಲ್ಲೆಗಳಲ್ಲಿ ನಾವು ಓನ್ಲಿ ಮಳೆ ಆಧಾರಿತ ಪ್ರದೇಶವನ್ನು ಅವಲಂಬಿಸ್ತೀವಿ. ಒಂದಷ್ಟು ನಮ್ಮ ನೋಡಿದ ಕಮಾಂಡ್ ಏರಿಯಾ ಅಂತ ಹೇಳ್ತೀವಲ್ಲ ಸರ್, ಅಲ್ಲಿ ಯಥೇಚ್ಛವಾಗಿ ನೀರು ಉಪಯೋಗಿಸ್ಕೊಂಡು ಈ ಗದ್ದೆ ಮಾಡುವಂತ ಪ್ರದೇಶಗಳು ನೋಡಿರ್ಬೋದು. ನಮಗೆ ಈ ಕೃಷ್ಣ ಕಮಾಂಡ್ ಏರಿಯಾ ಮತ್ತು ತುಂಗಭದ್ರಾ ಕಮಾಂಡ್ ಏರಿಯಾ, ಕಾವೇರಿ ಕಮಾಂಡ್ ಏರಿಯಾ, ಇಂಥಗಳು ಯಥೇಚ್ಛವಾಗಿ ನೀರನ್ನು ಉಪಯೋಗಿಸ್ತಾರೆ ಸರ್. ಅಲ್ಲಿ ಏನಾಗುತ್ತೆ ಸರ್, ನಾವು ಯಥೇಚ್ಛವಾಗಿ ನೀವು ಈ ಗದ್ದೆ ಮಾಡ್ತಾ ಏನಾಗುತ್ತೆ ಅಂದ್ರೆ ಹಲವಾರು ಜಮೀನುಗಳು ನಮಗೆ ಸೌಳು ಜೌಳಾಗಂತ ಪರಿಸ್ಥಿತಿಗಳಿದ್ದಾವೆ. ಅಂತ ಪ್ರದೇಶಗಳಲ್ಲಿ ನೀವು 1 ಎಕರೆನೋ 1/2 ಎಕರೆನೋ ಕೃಷಿ ಮೀನು ಕೃಷಿ ಹೊಂಡಗಳನ್ನು ತಯಾರು ಮಾಡಿಕೊಂಡು ಮೀನು ಕೃಷಿ ಮಾಡೋದ್ರಿಂದ ಲಾಭ ಆಗೋದ್ರ ಜೊತೆಗೆ ಏನಾಗುತ್ತೆ ಸರ್, ನಾವು ಈ ಸೌಳು ಜೌಳನ ಕಡಿಮೆ ಮಾಡಬಹುದು. ಜೊತೆಗೆ ಈ ಮೀನು ಕೃಷಿಯಿಂದ ಏನಾಗುತ್ತೆ ಸರ್, ನಿಮಗೆ ಅಧಿಕ ಲಾಭನೂ ಬರುತ್ತೆ ಮತ್ತೆ ಆ ನೀರನ್ನು ನೀವು ಕೃಷಿಗೆ ಬಳಸ್ಕೋಬಹುದು. ಮತ್ತೆ ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ ಸರ್, ಕೃಷಿ ಹೊಂಡದ ಹಲವು ಉಪಯೋಗಗಳು ಯಾವ ರೀತಿ ಅಂದ್ರೆ ಸರ್, ಕೃಷಿ ಹೊಂಡದಲ್ಲಿ ಇರ್ತಕ್ಕಂಥ ನಾವು ಏನಪ್ಪಾ ಅಂದ್ರೆ ಒಂದು 100x200 ಒಳ್ಳೆ ಗಾತ್ರದ ನಾವು ಏನಂತೇಳಿ ಒಂದು ಇಯರ್ಲಿಂಗ್ಸ್ ಅಂತ ಹೇಳ್ತೀವಿ, ವರ್ಷ ಪೂರ್ತಿ ಸಾಕಿದಂತ ಸ್ಟೆಂಟೆಡ್ ಫಿಂಗಲ್ ಅಂತ ಕರೀತಿವಿ ಸರ್. ಒಂದು ಬೆರಳುದ್ದ ಗಾತ್ರದ ಮರಿಗಳು ಬಿಡಬೇಕು. ಇವ್ರೇನ್ ಮಾಡ್ತಾರೆ ರೈತರು, ಬಹಳಷ್ಟು ರೈತರು ಯುವಕ ಯುವತಿಯರು ಚಿಕ್ಕ ಮರ 1 ಇಂಚ್ 2 ಇಂಚ್ ಬಿಡ್ತಾರೆ, ಆದ್ರೆ ಬಿಟ್ಟಾಗ ಏನಾಗುತ್ತೆ ಬದುಕುಳುವಿಕೆ ಬಹಳ ಕಡಿಮೆ ಆಗುತ್ತೆ. ಅವಾಗ ಏನ್ ಮಾಡ್ಬೇಕು, ನಾವು ಹೇಳೋದಂದ್ರೆ ಮಿನಿಮಮ್ ಒಬ್ಬ ರೈತ ಕೃಷಿ ಹೊಂಡಕ್ಕೆ ಒಂದು 50-100 ಗ್ರಾಂ ಗಾತ್ರದ ಮೀನು ಮರಿನ ಬಿತ್ತನೆ ಮಾಡಿದಾಗ ಅದ್ರಲ್ಲಿ ಕಾಟ್ಲಾ ಇರ್ಬೋದು, ರೋಹು ಇರ್ಬೋದು. ಡಾಕ್ಟರ್ ರಾಜಣ್ಣ ಅವರೇ, ಹೀಗೆ ನೀವು ಒಂದೇ ಸಾರಿ ಆ ಗಾತ್ರದ ಮೀನನ್ನ ನೀವು ದೊಡ್ಡ ಪ್ರಮಾಣದ ನೀರಿಗೆ ಬಿಡೋದಕ್ಕಿಂತ ನೀವು ಸಣ್ಣ ಪ್ರಮಾಣದ ನೀರಲ್ಲಿ, ಅದಕ್ಕೂ ಒಂದು ಇನ್ನೊಂದು ಪದ್ಧತಿ ಇದೆ ಸರ್. ಇದನ್ನ ನಾನು ಹೇಳೋದು, ಯಾರು ಕೃಷಿ ಹೊಂಡವನ್ನು ಹೊಂದಿರ್ತಕ್ಕಂಥ ಯುವಕ ಯುವತಿಯರು ಕೃಷಿಕರು ಯಾರಿದಾರೋ, ಇದು ಒಂದು 100-150 ಒಳ್ಳೆ ಬೆರಳುದ್ದ ಗಾತ್ರದ ಮೀನು ಮರಗಳು ಬಿತ್ತನೆ ಮಾಡಿದ್ರೆ ಸರಾಸರಿ 1-8 ತಿಂಗಳಿಗೆ ಸರಾಸರಿ 100-80 ಕೆಜಿಯಷ್ಟು ಇಳುವರಿ ತಗೋಬಹುದು ನಾವು. ಒಬ್ಬ ರೈತ ಅದನ್ನು ಸರಾಸರಿ ಒಂದು 100 ರೂಪಾಯಿಗೆ 150 ರೂಪಾಯಿಗೆ ಮಾರಾಟ ಮಾಡಿದ್ರೆ ಒಂದು 10,000 ರೂಪಾಯಿ ಹೋದು. ಮತ್ತೆ ಆ ನೀರನ್ನು ಮತ್ತೆ ಏನಾದ್ರೆ ಕೃಷಿ ಹೊಂಡ ಸುತ್ತ ನೀವು ತರಕಾರಿ ಬೆಳೀರಿ, ಪಪ್ಪಾಯಿ ಬೆಳೀರಿ, ಹೂವಿನ ಗಿಡಗಳು ಹಾಕ್ರಿ, ನುಗ್ಗೆ ಸೊಪ್ಪು ಹಾಕ್ರಿ, ಮತ್ತೆ ದನಕ್ಕೆ ಬೇಕಾದಂಥ ಸಸ್ಬೇನ್ಯ ಮತ್ತೆ ಅದನ್ನು ಹಾಕ್ಬೋದು. ಸೊ ಅಗಸೆ ಸೊಪ್ಪು ಅಂತೇಳಿ ಅದೇ ಬೆಳೆಸಿದ್ರೆ ಮಲ್ಟಿಪಲ್ ಪರ್ಪಸ್ಗೆ ಈ ಕೃಷಿ ಹೊಂಡನ ಬರುತ್ತೆ. ಮತ್ತೆ ಈ ಕೃಷಿ ಹೊಂಡದ ನೀರು ಯಾವಾಗಲೂ ಫಲವತ್ತದಿಂದ ಕೂಡಿರ್ತಕ್ಕಂಥ ನೀರು. ಯಾಕಪ್ಪಂದ್ರೆ ನಾವು ಈ ಮೀನಿನ ತ್ಯಾಜ್ಯ ಇರುತ್ತಲ್ಲ ಸರ್, ಬರೋ ವಿಕ್ಕೆ ಇರುತ್ತದ್ರಲ್ಲಿ ಸಸಾರಜನಕ ಅಂತ ಒಂದು ನೈಟ್ರೋಜನ್ ಕಾಂಪೋನೆಂಟ್ ಇರುತ್ತೆ ಸಸಾರಜನಕ. ಅದೇನೆಂದ್ರೆ ಪ್ಲಾಂಟ್ಸ್ ಬೇಕಂತ, ಸಸ್ಯಗಳು ಬೇಕಂತ ಒಂದು ಪೋಷಕಾಂಶ. ಅದರಿಂದ ಏನತ್ರ ನಾವು ಈ ಕೃಷಿ ನೀರನ್ನು ಬಳಸೋದ್ರಿಂದ ನಾವು ಈ ಕೃಷಿಗೆ ಬೇಕಾದಂತ ಏನು ಗೊಬ್ಬರಗಳು ರಾಸಾಯನಿಕ ಗೊಬ್ಬರ ಮತ್ತೆ ಇವಿರ್ತವಲ್ಲ 20% ಕಡಿಮೆ ಮಾಡಬಹುದು ನಾವು ಗೊಬ್ಬರ ಕಾರಣದಲ್ಲಿ. ಅದೇ ರೀತಿ ನೀವು ಕೃಷಿ ಹೊಂಡ, ನಾಲಾಬದು, ಚೆಕ್ ಡ್ಯಾಮು, ಗೋಕಟ್ಟೆ, ಕ್ವಾರಿ ಪಾಂಡು, ಇಷ್ಟೊಂದು ಸಂಪನ್ಮೂಲಗಳು ಇರ್ತವೆ ಸರ್. ಎಲ್ಲ ಸುಮ್ಮನೆ ನಾವು ಅದನ್ನು ಸದ್ಬಳಕೆ ಮಾಡಲ್ಲ, ಯಾಕಂದ್ರೆ ಸುಮ್ಮನೆ ನೀರು ಇರುತ್ತೆ ಬರ್ತೀವಿ. ಇಂಥ ಸಂಪನ್ಮೂಲಗಳನ್ನು ನಾವು ಏನು ಮಾಡ್ಬೋದು ಸರ್, ವಿವಿಧ ರೀತಿಯ ಮೀನು ಕೃಷಿ ಚಟಗಳು ಮಾಡ್ಕೋಬಹುದು. ಸಪೋಸ್ ನೀವು ಕೃಷಿ ಹೊಂಡ ಅಂತ ಹೇಳಿದ್ರೆ ಏನು ಮಾಡ್ತೇವೆ ಅಂದ್ರೆ, ನಾವು ಕೃಷಿ ಹೊಂಡ ಸಪೋಸ್ ನಮ್ಮ ಒಂದು ಹಳ್ಳಿ ಇರುತ್ತೆ, ಒಂದು ತಾಲೂಕು ಇರುತ್ತೆ, ಜಿಲ್ಲಾ ಮಟ್ಟದಲ್ಲಿ ಒಂದು 100 ರಿಂದ 150 ಕೃಷಿ ಹೊಂಡ ಇರ್ಬೋದು. ಅಂತ ರೈತರಿಗೆ ಸರಿಯಾದ ಸಮಯದಲ್ಲಿ ಮೀನು ಮರಗಳ ಲಭ್ಯತೆ ಕಡಿಮೆ ಇರೋದ್ರಿಂದ ಅವ್ರ ಮೀನು ಸಾಕಣೆಗೆ ಗೊತ್ತಿರಲ್ಲ, ಮತ್ತೆ ಅವ್ರಿಗೆ ಸರಿಯಾದ ಮಾಹಿತಿ ತರಬೇತಿ ಕೊರತೆಯಿಂದ ಒಂದಷ್ಟು ಲಾಸ್ ಆಗುವಂತ ಪದ್ಧತಿ ಇರುತ್ತೆ ಸರ್. ಅದರಿಂದ ಏನ್ ಮಾಡ್ಬೇಕಾದ್ರೆ ಈ ಕೃಷಿ ಹೊಂಡಗಳನ್ನ ಏನ್ ಮಾಡ್ಕೊಂಡು ನಾವು ಆಪಾ ಮೆಥಡ್ ಅಂತ ಹೇಳಿರ್ ಸರ್. ಒಂದು 10 ಮೀಟರ್ ಬೈ 10 ಮೀಟರ್ ಇರ್ತಕ್ಕಂಥ ಒಂದು ಸೈಜ್ ಆಪ, 1.5 ಮೀಟರ್ ಡೆಪ್ತ್ ಇರ್ತಕ್ಕಂಥ ಆಪ್ಗಳಲ್ಲಿ ನಾವು ಮೀನು ಮರಿ ಉತ್ಪಾದನಾ ಕೇಂದ್ರಗಳಿಂದ ಎಸ್ಪಾನು, ಪ್ರೈಯೋ, ಫಿಂಗರ್ಲಿಕ್ಸ್ ತಂದ್ಬಿಟ್ಟು ಒಂದು ಆಪಕ್ಕೆ ಒಂದು 50 ರಿಂದ 60,000 ಒಂದು 3 ತಿಂಗಳು ಬೆಳವಣಿಗೆ ಮಾಡ್ತಾರೆ. ಅದಕ್ಕೆ ಬೇಕಾದಂಥ ಆಹಾರ ರೀತಿ ನಮ್ಮನ್ನು ಮಾಹಿತಿ ಕೊಟ್ಟಾಗ, ನಮ್ಮನ್ನು ಸಂಪರ್ಕ ಮಾಡಿದಾಗ ನಾವು ಅದಕ್ಕೆ ಯಾವ ರೀತಿ ಬೆಳೆಸ್ಕೊಂತ ಅವ್ರು ಪೂರ್ತಿ ಮಾಹಿತಿ ಕೊಡ್ತಾರೆ. ಅಲ್ಲಿ ಏನು ಮಾಡ್ಬೇಕಂದ್ರೆ ಅವರು ಒಂದು 10 ಮೀಟರ್ ಇಂಟು 10 ಮೀಟರ್ 1 ಮೀಟರ್ ಬೈ 1.5 ಮೀಟರ್ ಹಾಳಿರ್ತಕ್ಕಂಥ ಒಂದು ಆಪ ಅಂತ ಹೇಳ್ತೀವಿ, ಅದು ಸೊಳ್ಳೆ ಪದ್ಧತಿ ಥರ ಇದೆ ಸರ್. ಆ ಆಪದಲ್ಲಿ ಒಂದು 50,000 ರಿಂದ 1 ಲಕ್ಷದವರೆಗೂ ಒಂದು ಕಟ್ಲ ಅಥವಾ ಸ್ಪಾನ್ ಫ್ರೈ ಎಲ್ಲ ಸೇರಿಸಿ ಅದಕ್ಕೆ ಬೇಕಂತ 3 ಅಲ್ಲ ಈಗ 3 ತಳಿಗಳನ್ನು ಒಂದೇ ಕಡೆ ಬಿಡಬಹುದು. ಬಿಡಬಹುದು, ಇಲ್ಲಾಂದ್ರೆ 3 ತರ ಆಪುಗಳು ಅದೇ ತರ 3 ತರ ಆಪುಗಳು ಕಟ್ಕೊಂಡು ಒಂದೊಂದು ತಳಿ ಒಂದೊಂದ್ರಿಗೆ ಬಿಟ್ಕೊಂಡು ಅದಕ್ಕೆ ಆಹಾರ ಹಾಕಿ 3 ತಿಂಗಳು ಬೆಳೆಸಿದ್ರೆ ನಿಮಗೆ 1 ಇಂಚ್ 2 ಇಂಚ್ ಬರುತ್ತೆ. ಹೌದು, ಅಲ್ಲಿ ಏನಾಗುತ್ತೆ ನಿಮಗೆ ಸರ್, ಬದುಕುಳಿಕೆ 30 ರಿಂದ 40% ಇಟ್ಕೊಳ್ಳಿ. 1 ಲಕ್ಷಕ್ಕೆ 30,000 ₹1 ಮಾರು 30,000 ಆಯ್ತು. ವಿತಿನ್ 3 ತಿಂಗಳಲ್ಲಿ ನಾವು ರೈತರು ಈ ಮೀನು ಮರಿ ಉತ್ಪಾದನೆ ಅಂದ್ರೆ ಬೇರೆ ನಾವು ಕಡೆಯಿಂದ ಸ್ಪಾನ್ ಜಸ್ಟ್ ಮೊಟ್ಟೆಯಿಂದ ಬರ್ತಕ್ಕಂಥ ಸ್ಪಾನ್ ಮೀನು ಮರಿ ಉತ್ಪಾದನೆ ನಮ್ಮ ಸರ್ಕಾರದಲ್ಲಿ ಇರ್ತಕ್ಕಂಥ ಏನು ನಮ್ಮ ತುಂಗಭದ್ರಾ ರಿಸರ್ವೇರ್ ಅಂತ ಇರ್ತಾರೆ, ಲಕ್ಕವಳ್ಳಿ ಡ್ಯಾಮಲ್ಲಿ ಅಲ್ಲಿ ಮೀನು ಮರಿ ಉತ್ಪಾದನೆ ಮಾಡ್ತಾರೆ. ಅದೇ ರೀತಿ ನಮ್ಮ ಕಬಿನಿ ಜಲಾಶಯದಲ್ಲಿ ಮತ್ತೆ ಹೊಸಪೇಟೆಯಲ್ಲಿ ಇರ್ತಕ್ಕಂಥ ಮೀನು ಉತ್ಪಾದನೆ ಕೇಂದ್ರದಲ್ಲಿ ತಂದು ರೈತರು ಮೀನು ಮರಿಗಳನ್ನ ಪಾಲನೆ ಮಾಡಿದ್ರಿಂದ ಒಂದು 3-4 ತಿಂಗಳು ಮಾಡಿದ್ರೆ ಆ ಮೀನು ಮರಿ ಪಾಲನೆ ಮಾಡತಕ್ಕಂಥ ಮರಿಗಳನ್ನ ನಿಮ್ಮಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಕೃಷಿ ಹೊಂಡಗಳಿಗೆ ನೀವು ಮೀನು ಮಾರಾಟ ಮಾಡಿದ್ರೆ 1 ರೂಪಾಯಿ ತರ ರೈತರಿಗೆ ಅಲ್ಲಿ ಮೀನು ಮರಿಗಳ ಲಭ್ಯತೆ ಆಗುತ್ತೆ ಅದೇ ಜಿಲ್ಲೆಯಲ್ಲಿ ತಾಲೂಕಲ್ಲಿ. ಮತ್ತೆ ರೈತರು ಎಲ್ಲಾ ಮೀನು ಉತ್ಪಾದನೆ ಜಾಸ್ತಿ ಆಗುತ್ತೆ, ಮತ್ತೆ ಪೌಷ್ಟಿಕಾಂಶದ ನೀಗಿಸಕ್ಕೂ ಜಾಸ್ತಿ ಆಗುತ್ತೆ, ಮತ್ತೆ ರೈತರ ಆದಾಯನೂ ದ್ವಿಗುಣ ಆಗುತ್ತೆ. ಇದರಿಂದ ನಮಗೆ ಈ ತರ ಸದ್ಬಳಕೆ ಮಾಡ್ಕೊಬಹುದು ಸರ್ ಕೃಷಿ. ಅದೇ ರೀತಿ ನಾವು ಬೇರೆ ಬೇರೆ ರೀತಿಯಾದಂತ ಈ ಕೃಷಿ ಹೊಂಡ ಈ ಸಂಪನ್ಮೂಲ ನಮಗೆ ಯಾವ ರೀತಿ ಜಾಗದ ಸೌಲಭ್ಯ ಇದೆ, ನಮಗೆ ಇರ್ತಕ್ಕಂಥ ಸಂಪನ್ಮೂಲಗಳನ್ನ ಯಾವ ರೀತಿ ಸದ್ಬಳಕೆ ಮಾಡ್ಕೊಂಡು ನಾವು ಈ ಮೀನು ಕೃಷಿಯಲ್ಲಿ ಲಾಭ ಹೊಂದಬಹುದು ಅಂತ ನಾನು ಈ ಮೂಲಕ ತಿಳಿಸಕ್ಕೆ ಇಚ್ಛೆ ಪಡ್ತೀನಿ. ಅಂದ್ರೆ ಡಾಕ್ಟರ್ ರಾಜಣ್ಣ ಸರ್ ಅವರೇ, ಈಗ ನಾವು ಸಿಹಿ ನೀರಿನ ಮೀನುಗಳನ್ನ ಸಾಮಾನ್ಯವಾಗಿ ಸಾಕಾಣಿಕೆ ಮಾಡ್ತಾ ಇದ್ದೇವೆ ಮತ್ತು ಸಣ್ಣ ಪ್ರಮಾಣದ ರೈತರಿಗೆ ಇದರಿಂದ ಲಾಭದಾಯಕ ಆಗುತ್ತೆ ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಮೀನ್ ಮರಿ ಸಾಕೊಳ್ಳಿ, ಮೀನ್ ಮರಿ ಸಾಕದಷ್ಟೇ ನಿಮ್ದು ಉದ್ಯೋಗ ಮಾಡಿ, ಆದ್ರೆ ಮೇಲೆ ದೊಡ್ಡ ಮೀನು ಮಾಡಿ ಮಾರದ್ ಬೇಡ, ಬೇಡ ಮೀನ್ ಮರಿನಷ್ಟೇ ಉತ್ಪಾದನೆ ಮಾಡಿ ನೀವು ಪಕ್ಕದವರಿಗೆ ಕೊಡಿ. ನೀವು ಕೊಡಿ ಅದು ಸರ್, ಮೀನು ಮರಿ ಉತ್ಪಾದನೆ ಆಪ ಮೆತ್ತದಲ್ಲಿ ಬೇರೆ ಸಿಕ್ತಕ್ಕಂಥ ಚಿಕ್ಕ ಮರಿಗಳು ಮೊಟ್ಟೆಯಿಂದ ಬಂದಂತ ಮರಿಗಳು ತಂದ್ಬಿಟ್ಟು ನೀವು ಆಪದಲ್ಲಿ ಪದ್ಧತಿಯಲ್ಲಿ ಮಾಡಿ ಸುತ್ತಮುತ್ತ ಇರ್ತಕ್ಕಂಥ ನಿಮ್ಮ ಊರಿನ ಕೆರೆಗೋ ನಿಮ್ಮಲ್ಲಿ ಕೃಷಿ ಹೊಂಡನೋ ನಾಲಬೋದು ಚೆಕ್ ಡ್ಯಾಮ್ಗೆ ಮಾರಾಟ ಮಾಡಬಹುದು ಸರ್. ಮಾರಾಟ ಮಾಡಿ ಉಳಿದ ಮರಿಗಳ ನೀವು ಬೇಕಾದ್ರೆ ಸೀಸನ್ ಮುಗಿತದ್ದು, ಮರಿಗಳ ಉತ್ಪಾದನೆ ಮುಗಿದ ತಕ್ಷಣ ಅಲ್ಲಿ ನಿಮ್ಮಲ್ಲಿ ಇರ್ತಕ್ಕಂಥ ಮೀನು ಮರಿಗಳನ್ನ ನೀವೇ ನಿಮ್ಮ ಕೃಷಿ ಹೊಂಡಲ್ಲಿ ಬೆಳೆಸಿ, ಮತ್ತೆ ಅದನ್ನು ಲಾಭ ಅವಕಾಶ ಇದ್ರೆ, ಅವಕಾಶ ಇದ್ರೆ ನಿಮಗೆ ಮೀನು ಮರಿ ಅವಕಾಶ ಇಲ್ಲಪ್ಪ. ನಮ್ಮ ಹತ್ರ ಸಣ್ಣದೊಂದು ಕೆರೆ ಇದೆ ಅಥವಾ ಒಂದು ಗುಂಡಿ ಇದೆ ಅಥವಾ ಏನೋ ಒಂದು ಜಾಗ ನೀರಿನಂತ ಒಂದು 30-40 ಜಾಗದಲ್ಲಿ ಇದೆ, ಕೇವಲ ಮೀನು ಮರಿ ಉತ್ಪಾದನೆ ಮಾಡ್ಕೊಳ್ಳಿ. ಹೌದು ಸರ್, ಅದ್ ಜೊತೆಗೆ ಏನ ಸರ್, ಇವತ್ತಿನ ನಮ್ಮ ರಾಜ್ಯ ಮತ್ತೆ ದೇಶದಲ್ಲಿ ಈಗ ಮೀನುಗಾರಿಕೆ ಉತ್ತೇಜನಕ್ಕೋಸ್ಕರ ಹಲವಾರು ಯೋಜನೆಗಳನ್ನು ಅಭಿವೃದ್ಧಿಪಡಿಸಿದೆ, ಸಹಾಯಧನ ಸೌಲಭ್ಯ ಪಡೆದ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಒಂದು 150 ಯೋಜನೆಗಳಿದ್ವು ಸರ್. ಅಲ್ಲಿ ಸಿಹಿ ನೀರು ಮತ್ತೆ ಯಾವುದೇ ಒಂದು ಉದ್ಯಮ ನೀವು ಅವಲಂಬಿಸಬೇಕಾದ್ರೆ ಒಂದು ಮೀನು ಮಾರಾಟ ಮಳಿಗೆ ಇರ್ಬೋದು, ಮತ್ತು ಮೀನು ಸಾಕಾಣಿಕೆ ಕೊಳಗಳಿರ್ಬೋದು, ಮತ್ತು ಆಧುನಿಕ ತಂತ್ರಜ್ಞಾನ ಇರ್ತಕ್ಕಂಥ ಏನು ಮೀನು ಬಯೋಫ್ಲಾಕ್ ಮತ್ತೆ ಅಂತ ಹೇಳ್ತೀವಿ ಸರ್, ಆ ತರ ತಂತ್ರಜ್ಞಾನ, ಮತ್ತೆ ಮೀನು ಹೋಟೆಲ್ ಏನಂದ್ರೆ ಮಿನಿ ಪ್ರೊಸೆಸಿಂಗ್ ಪ್ಲಾಂಟ್ ಸರ್, ಯಾರು ಉದ್ಯಮ ತೊಡಗಬೇಕಂದ್ರೆ ಒಂದು ಅದಕ್ಕೆ ಒಂದು ಯೋಜನೆ ಇದೆ, ಅದನ್ನ ಸಂಸ್ಕರಣ ಮಾಡಿ ಮೀನುಗಳನ್ನು ಮಾರಾಟ ಮಾಡುವಂತ ವ್ಯವಸ್ಥೆಗೂ ಸಬ್ಸಿಡಿ ಇದೆ. ಡ್ರೈ ಫಿಶ್ ಮಾಡೋದು ಮತ್ತೆ ಫ್ರೋಜನ್ ಫಿಶ್ ಮಾರಾಟ ಮಾಡೋದು ಜೊತೆಗೆ ಇನ್ನೊಂದು ಸರ್, ಇತ್ತೀಚಿನ ದಿನಗಳಲ್ಲಿ ಸರ್ ರೆಡಿ ಟು ಈಟ್ ಪ್ರಾಡಕ್ಟ್ ವ್ಯಾಲಿಡೇಷನ್ ಬಹಳ ಇತ್ತೀಚೆಗೆ ಬಹಳ ಪ್ರಚುರಿತವಾಗಿ ಬಹಳ ಅವಕಾಶ ಇದೆ ಸರ್. ಮತ್ತೆ ಯಾವ ತರ ಅವಕಾಶ ಇದೆ? ನೀವು ಏನು ಪಿಜ್ಜಾ ಬರ್ಗರ್ ತಿಂತೀರಿ, ಹೌದು, ಅದೇ ರೀತಿ ನಾವು ಫಿಶ್ ಕಟ್ಲೆಟ್, ಫಿಶ್ ಬರ್ಗರ್, ಫಿಶ್ ಬಿರಿಯಾನಿ, ಫಿಶ್ ಪ್ರಾನ್ ಪಿಕಲ್ಸ್, ಮತ್ತೆ ಅದಕ್ಕೆ ಬೇಕಂತ ಮಸಾಲೆ ಪದಾರ್ಥಗಳನ್ನು ತಯಾರು ಮಾಡೋದು ಹೆಣ್ಣು ಮಕ್ಕಳಿಗೆ, ಯಾರು ಯುವತಿಯರಿಗೆ ಈಗ ಅವುದೇ ಆದಂತ ರೆಸಿಪಿ ಮಾಡಿ ಈಗ ನೀವು ನೋಡಿದ್ರೆ ತೇಜಸ್, ಡಿಎಂಎಸ್ ಅಂತ ಪಾಕೆಟ್ ಬರ್ತದೆ ಸರ್, ಮಸಾಲೆ ಪ್ಯಾಕೆಟ್, ಬಿರಿಯಾನಿ ಮಸಾಲೆ ಪ್ಯಾಕೆಟ್ಗಳು, ಹೌದು, ಅದನ್ನು ನೀವು ಮೀನಿಗೆ ಬೇಕಾದಂತ ಮಸಾಲೆಗಳನ್ನ ನೀವೇ ತಯಾರು ಮಾಡಿ ಮನೆಯಲ್ಲಿ ಗೃಹಿಣಿಯರು ಏನು ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ ಇರ್ತಕ್ಕಂಥ ಮಹಿಳೆಯರು ನೀವೇ ಒಂದು ರೆಸಿಪಿಗಳು ಟ್ರೈ ಮಾಡಿ ನೀವು ಅದಕ್ಕೆ ಟೇಸ್ಟ್ ಮಾಡಿ ಅದನ್ನೇ ನೀವೇ ಟ್ರಯಲ್ ಅಂಡ್ ಎರರ್ ಮಾಡಿಬಿಟ್ಟು ಅಂತ ರೆಡಿ ಟು ಈಟ್ ಪ್ರಾಡಕ್ಟ್ ಮೀನಿಗೆ ಏನಪ್ಪ ಸರ್ ಈಗ ಒಂದು ಮೀನ್ ಇರುತ್ತೆ ಅದಕ್ಕೆ ಮಸಾಲೆ ಬೇಕು, ಅದನ್ನ ನೀವೇನಾದ್ರು ಸಾಯಂಕಾಲ ಒಂದೀಗ ಮಾಡ್ಕೊಂಡು ನೀವು ಸಾಯಂಕಾಲ ಮನೆ ಮುಂದೆ ಎಲ್ಲ ನಿಂತ್ಕೊಂಡು ಅದಕ್ಕೆ ಮಸಾಲೆ ರೆಡಿ ಮಾಡ್ಬಿಟ್ಟು ಫ್ರೈ ಮಾಡಿ ಕೊಟ್ಟರೆ ಒಂದು ಪೀಸ್ 100-300 ರೂಪಾಯಿ ಮಾಡಿದ್ರೆ ಅದರಿಂದ ಲಾಭ. ಎಂತ ಬೆಂಗಳೂರಲ್ಲಿ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್, ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ ಮಾಡಿದ್ರು ಒಳ್ಳೆ ಅವಕಾಶ ಇದೆ, ಅವಕಾಶ ಇದೆ. ಮತ್ತೆ ಅಥವಾ ಮೀನು ಸಾಂಬಾರು ಇನ್ನೇನು ಏನೇನು ಬೇಕಷ್ಟು ಸರಿ ರಾಜ್ಯ ಮತ್ತು ದೇಶದಿಂದ ಇದು ಯೋಜನೆಗಳು ಬಹಳಷ್ಟು ಇದಾವೆ. ಫಿಶ್ ಫ್ರೈ ಅಂತಾರೆ, ಬಟ್ ಏನಂದ್ರೆ ಸರ್ ಇವ್ರಿಗೆ ಏನೇ ಒಂದು ಉದ್ಯಮ ಮಾಡ್ಬೇಕಾದ್ರೆ ಏನೇ ಒಂದು ಮೀನು ಕೃಷಿ ಮಾಡ್ಬೇಕಾದ್ರೆ ಫಸ್ಟ್ ಅದರ ಬಗ್ಗೆ ಕೂಲಂಕುಷವಾದ ಮಾಹಿತಿನೂ ತಿಳ್ಕೊಬೇಕು, ಅದಕ್ಕೆ ತರಬೇತಿ ಪಡ್ಕೊಳ್ಬೇಕು. ಒಂದು ಮತ್ತೆ ನೀವು ಅಂತ ಔಟ್ಲೆಟ್ ನೀವು ಇಡ್ತೀರಿ ಅಂದ್ರೆ ನಿಮ್ಗೆ ನಿರಂತರ ಏನು ಬೇಡಿಕೆ ಇರುತ್ತೆ, ಬೇಡಿಕೆ ಮತ್ತೆ ನಿರಂತರ ನೀವು ನೀರು ಮೀನನ್ನು ಪೂರೈಕೆ ಆಗುವ ಒಂದು ಅವಕಾಶ ನೀವು ಇಟ್ಕೋಬೇಕು. ಇಟ್ಕೋಬಹುದು ಖಂಡಿತ ಸರ್. ಇಲ್ಲೇ ಹೋದ್ರೆ ನೀವು ಔಟ್ಲೆಟ್ ಇಟ್ಟಾಗ ನಿಮ್ದು ಮೀನು ಪೂರೈಕೆ ಆಗಿಲ್ಲ ಅಂದ್ರೆ ನಿಮ್ಮ ಔಟ್ಲೆಟ್ ನಡೆಯೋದಿಲ್ಲ. ಅದಕ್ಕೆ ಏನ್ ಮಾಡಿ ಸರ್, ಔಟ್ಲೆಟ್ ಮಾಡೋಕಿನ ಮುಂಚೆನೆ ನಾವು ಈ ತರ ಮಾಡಿರ್ತಕ್ಕಂತ ಮೀನು ಮಾರಾಟ ಮಾಡಲು ಒಂದು ವಿಸಿಟ್ ಮಾಡ್ಬೇಕು ಸರ್. ಯಾರು ಈಗ ಆಲ್ರೆಡಿ ಅದನ್ನ ಮಾರಾಟ ಮಾಡಿ ಮಾಡ್ತಾ ಇದ್ದಾರೆ, ಎಲ್ಲಿ ತರದ್ರೆ ಎಷ್ಟು ಕೆಜಿ ತರ್ತಾರೆ, ಯಾವ ಫಿಶ್ ಹೋಗುತ್ತೆ, ಎಷ್ಟು ಪ್ರಾಫಿಟ್ ಬರುತ್ತೆ, ನಾವು ಮಾರ್ಕೆಟ್ ಸರ್ವೆ ಮಾಡ್ಬೇಕು ಸರ್. ನಾವು ಯಾವುದೇ ಒಂದು ಉದ್ಯಮ ಮಾಡ್ಬೇಕಾದ್ರೆ ನಾವು ಒಂದು 10,000 ಸರಿ ಆ ಮಾರ್ಕೆಟ್ ಸರ್ವೆ ಮಾಡಬೇಕು, ಕೂಲಂಕಷವಾದಂತ ಸಾಧಕ ಬಾಧಗಳು ತಿಳ್ಕೋಬೇಕು ಸರ್. ನಾನು ಮಾಡಿದ್ರೆ ಏನು ಇದರಲ್ಲಿ ಆಲ್ರೆಡಿ ಲಾಭ ಇದೆ, ಮತ್ತೆ ಇದನ್ನ ನಾವು ಮಾಡ್ಬೇಕಾದ್ರೆ ಇನ್ನೂ ಹೆಚ್ಚು ಲಾಭ ಮಾಡ್ಬೇಕಾದ್ರೆ ಯಾವ ರೀತಿ ನಂದು ಈ ಎಕ್ಸಿಬಿಷನ್ ತರ ಯಾವ್ದು ನಮ್ಮ ಮಳಿಗೆ ಯಾವ ರೀತಿ ಇರಬೇಕು. ಈಗ ಯಾಕಂದ್ರೆ ನಾವು ಈಗ ನೋಡ್ತಿರ್ ಸರ್ ರೋಡ್ ಅಲ್ಲಿ ತರಕಾರಿ ಮೀನು ಮಾಡ್ತೀವಿ, ಅದೇ ಚಪ್ಪಲಿ ಅಂಗಡಿ ನಾವು ಒಂದು ಎಸಿ ರೂಮಲ್ಲಿ ಮಾರಾಟ ಮಾಡ್ತೀವಿ. ಅದೇ ರೀತಿ ನಾವು ಮೀನುಗಳ ತಿನ್ನ ಆಹಾರಗಳನ್ನ ನಾವು ಒಂದು ಪದ್ಧತಿ ರೀತಿಯಲ್ಲಿ ಮಾರಾಟ ಮಾಡಿ ಅದಕ್ಕೊಂದು ಹೈಜಿನಿಕ್ ಕ್ವಾಲಿಟಿ ಮಾಡಿದ್ರೆ ಖಂಡಿತವಾಗೂ ರೈತರು ಇವತ್ತು ಯಾರಾದ್ರೂ ಕಸ್ಟಮರ್ ಬಂದು ಮೀನು ತಗೊಳ್ಳಂತ. ನಿಜವಾಗೂ ನಿಮ್ ಮಾತ್ ನಾವು ಒಪ್ಪತಕ್ಕದೇ ರಾಜಣ್ಣ ಅವರೇ, ಯಾಕಂದ್ರೆ ಈಗ ನಾವು ಗೋಲ್ಡ್ ತಗೋಬೇಕು ಅಂದ್ರೆ ಅಂತ ಎಸಿ ರೂಮು ಅಷ್ಟೇ ಏನು ಪರಿಶುದ್ಧವಾದ ಜಾಗ ಅಲ್ಲಿ ಖರೀದಿ ಮಾಡ್ತೇವೆ. ನಮ್ದು ಇದು ಉದ್ಯಮ, ಇದು ನೀವು ಈ ದುಡ್ಡನ್ನೇ ಗಳಿಸ್ತೀರಿ, ನಾಳೆ ಇದರಿಂದ ಬಂಗಾರನೂ ಪಡಿತೀರಿ. ಬಂಗಾರಕ್ಕಿಂತ ದೊಡ್ಡದು ಇದು ಕೊಡ್ತದಲ್ಲ, ಬಾಳ ಕೊಡ್ತದೆ ಇದು, ಸಕಲ ನಿಮ್ದು ಸೌಭಾಗ್ಯನ ತಂದ್ಕೊಡ್ತದೆ. ಹಂಗಾಗಿ ನೀವು ಇಲ್ಲನ್ ಇದನ್ನು ಕೂಡ ನೀವು ಅದಕ್ಕೆ ಕಂಪೇರ್ ಮಾಡ್ಕೊಂಡು ಆ ತರ ನೀವು ಇಡಬೇಕು ಅಂತೀರಿ. ಅದನ್ನೇ ಸರ್ ನಾನು ಹೇಳೋದು, ಯಾವ್ದಾದ್ರೂ ಉದ್ಯಮದಲ್ಲಿ ನಾವು ಒಂದು ಮಾಡೆಲ್ ತರ ಒಂದು ಅದಕ್ಕೆ ಅಂತ ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ಬೇಕು ಸರ್. ಅದನ್ನ ಮಾರಾಟ ಇಲ್ಲಿ ಓನಪ್ಪ ಫಿಶ್ ಇಷ್ಟು ಚೆನ್ನಾಗಿರುತ್ತೆ, ಇಷ್ಟು ಕ್ವಾಲಿಟಿ ಇದೆ, ಹೈಜಿನಿಕ್ ಇದೆ, ಅಲ್ಲಿ ಎಲ್ಲಾ ತರದ ನಮಗೆ ಒಳ್ಳೆ ಮಸಾಲಾ ಸಿಗುತ್ತೆ, ಎಲ್ಲ ಸಿಗುತ್ತೆ, ಎ ಟು ಜೆಡ್ ಸಿಗ್ಬೇಕು ಅಲ್ಲಿ. ಹೌದು, ಅವಾಗ ಒಬ್ಬ ಕಸ್ಟಮರ್ ಬಂದ ತಕ್ಷಣ ಮನಿ ಇಸ್ ಎ ಮ್ಯಾಟರ್ ಆಗಲ್ಲ ಸರ್. ಹೌದು, ಹಣ ಅಲ್ಲಿ ಬಹಳ ಪ್ರಾಮುಖ್ಯತೆ ಪಡಲ್ಲ. ಕ್ವಾಲಿಟಿ ಮತ್ತೆ ನೀಟ್ನೆಸ್, ಹೈಜಿನಿಕ್ ಇಂಪಾರ್ಟೆಂಟ್, ಸರ್ವಿಸ್ ಸರ್ವಿಸ್. ಈಗ ಏನಾಗಿದೆ ಸರ್, ನಾವು ರೋಡಲ್ಲೆಲ್ಲ ಮೀನು ಮಾರಾಟ ಮಾಡ್ತಾರೆ, ನಾಲೆಗಳು ಗಲೀಜು ತೊಳಿತಾ ಇರ್ತವೆ, ಅದಕ್ಕೆ ಹೋಗರು ಅದೇ ರೀತಿ ನಾವು ಅದಕ್ಕೋಸ್ಕರ ಸರ್ ಮೀನು ಮಾರಾಟ ಉದ್ಯಮದಲ್ಲಿ ಮೀನು ಕೃಷಿ ತೊಳ್ಕೊಂಡವರು ಫಸ್ಟ್ ಆಗಿ ಕೂಲಂಕಷವಾದಂತ ಮಾಹಿತಿನ ತಗೊಂಡು ಮತ್ತೆ ತರಬೇತಿ ಅದ್ರ ಬಗ್ಗೆ ಅವಗಾಹನ ಇದ್ದು ಮುಂದುವರೆದ್ರೆ ಖಂಡಿತವಾಗೂ ನಮ್ಮ ಮೀನು ಕೃಷಿಯಲ್ಲಿ ಯಾವುದೇ ಆದಂತ ಹಿನ್ನಡೆ ಇಲ್ಲ, ಲಾಭ ಅಂತ ಖಂಡಿತ ಇದೆ ಸರ್. ಏನಂದ್ರೆ ನಾನು ಒಂದು ಇತ್ತೀಚೆಗೆ ಒಂದು ರೈತನ ಒಂದು ಸಕ್ಸಸ್ ಸ್ಟೋರಿ ಹೇಳಕ್ ಬರ್ತೇನೆ ಸರ್. ಒಬ್ಬ ಇದೇ ಪ್ರಧಾನಮಂತ್ರಿ ಮತ್ತು ಸಂಪೋಜನೆಯಲ್ಲಿ ಬಹಳಷ್ಟು ರೈತರು 0.1 ಹೆಕ್ಟರ್ ಅಂತ ಸೆಮಿ ಬಯೋಫ್ಲಾಗ್ ಟ್ಯಾಂಕ್ ಅಂತ ಮಾಡ್ಕೊಂಡ್ರೆ ನಮ್ಮ ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಪ್ರದೇಶಗಳಲ್ಲಿ. ಯಾಕಂದ್ರೆ ನಮ್ಮ ಹತ್ರ ರೈತರು ಹಲವಾರು ರೈತರು ನಮ್ಮ ಕೇಂದ್ರಕ್ಕೆ ಭೇಟಿ ನೀಡುವ ಮಾಹಿತಿ ತಗೊಂಡು ತರಬೇತಿ ತಗೊಂಡು ನಮ್ಮ ಒಂದು ಮುನ್ನಡೆಯಲ್ಲಿ ಹಲವಾರು ಮೀನು ಕೃಷಿಕರು ಆಲ್ರೆಡಿ ಮಾಡಿ ಒಂದು ಲಾಭ ಕಳಿಸ್ತಕ್ಕಂಥ ರೈತರು ಇದ್ದಾರೆ. ಅಂತ ಮಾಹಿತಿ ನಾನು ಬೇಕಾದ್ರೆ ಆ ರೈತರ ಹತ್ರ ನೀವು ಮಾಡೋಕ್ಕಿಂತ ಮುಂಚೆ ನಾನು ಆ ರೈತರ ಹತ್ರ ಒಬ್ಬ ಸಂಪರ್ಕ ಬೆಳೆಸ್ಕೊಳ್ಳಿ, ಅವನು ಮಾಡಿದಂತ ಆಭಾಸ ಆಗಿದೆ ಇಲ್ಲೋ ಸಾಧಕ ಬಾಧ ತಿಳ್ಕೊಂಡು ಯಾವ ರೀತಿ ಮಾಡ್ತಾರೆ ತಿಳ್ಕೊಂಡು ಆಮೇಲೆ ನೀವು ಮುಂದುವರಿ ಅಂತ ನಾನು ಹೇಳ್ತಾ ಬಿಡ್ಸಂತೆ. ಒಬ್ಬ ರೈತ ಜಸ್ಟ್ ಆ 0.1 ಹೆಕ್ಟರ್ ಒಂದು ಹೇಳ್ತೀನಿ ಸರ್, ಒಂದು ಎಷ್ಟು ಲಾಭ ಅಂದ್ರೆ ಯಾವ ತರ ಮರಳು ಕೃಷಿ ಅಂತೇಳಿ ಮಾಡ್ತಾರೆ. ಇತ್ತೀಚಿನ ಮರುವ ಮೀನು ಅಂತೇಳಿ ಮೀನು ಕುಚ್ಚ ಅಂತ ಹೇಳಿದ್ರೆ ಮರಳು ಮೀನಂತೆ ಮಾಡ್ತಾರೆ. ಅದು ನಾವಲ್ಲಿ ಸ್ನೇಕ್ ಹೆಡ್ ಫಿಶ್ ಅಂತ ಹೇಳ್ತೀವಿ ಕನ್ನಡದಲ್ಲಿ, ಚೆನ್ನ ಸ್ಟೇಟಸ್ ಅಂತ ಹೇಳ್ತೀವಿ. ಬಹಳ ಅದು ಆ ಪೋಷಕಾಂಶಗಳು, ಒಳ್ಳೆ ಪೌಷ್ಟಿಕಾಂಶಗಳು ಇರ್ತಕ್ಕಂತ ಮೀನು ಅದು. ಅದು ನಮ್ಮ ಆಂಧ್ರಪ್ರದೇಶ ಮತ್ತು ತೆಲಂಗಾಣದಲ್ಲಿ ಅದರ ರಾಜ್ಯದ ಸ್ಟೇಟ್ ಫಿಶ್ ಅಂತ ಕರೀತಾರೆ. ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸಿಗುತ್ತೆ ಅದು ಅಲ್ಲಿ. ಇದು ಬಹಳಷ್ಟು ಡಿಮ್ಯಾಂಡ್ ಇದೆ ಸರ್. ನಿಮಗೆ ಅದನ್ನು ಒಂದು ಮೀನು ಕೆಜಿ ಮೀನು ಉತ್ಪಾದನೆ ಮಾಡಕ್ಕೆ ನಿಮಗೆ 180 ರೂಪಾಯಿ ಬೀಳುತ್ತೆ ಸರ್. ಅದು ಮಾರಾಟ ಬಂದ್ರೆ 300 ರೂಪಾಯಿ 320 350 ವರೆಗೂ ಹೋಗುತ್ತೆ ಒಂದು ಕೆಜಿ. ಸರಾಸರಿ ಒಂದು ಆ ಒಂದು ಕಾಲೆಕ್ರೆ ಜಾಗದಲ್ಲಿ 0.1 ಹೆಕ್ಟರ್ ಅಂತ ಹೇಳ್ತಾರೆ. ಅಂತ ಜಾಗದಲ್ಲಿ ಖರ್ಚು ವೆಚ್ಚ ಕಳೆದು ಒಂದು 4-6 ಲಕ್ಷ ವರೆಗೂ ಲಾಭ ಗಳಿಸಬಹುದು ಸರ್ ಒಂದು ಕಾಲಕ್ಕೆ. ಯಾವ ಕೃಷಿಯಲ್ಲಿ ಅಷ್ಟೊಂದು ಲಾಭ ಸಿಗುತ್ತೆ ನೋಡಿ ನೋಡಿ. ಇದು ನಮ್ಮ ಕಣ್ಣೆದುರಿಗೆ ನಡೆದಿರ್ತಕ್ಕಂತ ಈ ರೈತರುಗಳು ಇವತ್ತು ಬೆಳೀತಕ್ಕಂತ ಲಾಭ ಪಡ್ತಕ್ಕಂತ ರೈತರು ನಮ್ಮ ಕಣ್ಣೆದುರಿಗಿದ್ದಾರೆ. ಅವರು ಅವರ ಯಶೋಗಾಥೆನೂ ನಾನು ಆಲ್ರೆಡಿ ನಮ್ಮ ವಿಶ್ವವಿದ್ಯಾಲಯದ ಒಂದು ಪ್ರಕಟಣೆಯಲ್ಲೂ ಅವ್ರನ್ನ ಬಡ್ದಿದ್ದೀನಿ ಸರ್. ನೋಡಿ ಸರ್, ಸಾಕಷ್ಟು ರೈತರು ಕೂಡ ಇನ್ನೂ ನಮ್ಮ ಯುವಕ ಯುವತಿಯರಿಗೆ ಇದೊಂದು ಇದ್ರ ಕಡೆ ಮಾಹಿತಿ ಕಲೆ ಹಾಕೋಬೇಕಾಗಿದೆ. ಅದ ಮಾಹಿತಿಗಿನ್ನ ಸರ್ ಜ್ಞಾನ ಪಡ್ಕೋಬೇಕು ಸರ್ ಫಸ್ಟ್. ಎಲ್ಲಿ ಇದ್ರ ಬಗ್ಗೆ ಮಾಹಿತಿ ಸಿಗುತ್ತೆ, ಎಲ್ಲಿ ತರಬೇತಿ ಸಿಗುತ್ತೆ, ಎಲ್ಲಿ ರೈಟ್ ಡೈರೆಕ್ಷನ್ ಅಲ್ಲಿ ನಮಗೆ ಮುಂದುವರೆಸ ನಮಗೆ ಹಿನ್ನಡೆ ಇದ್ದು ನಮ್ಮನ್ನ ಮುನ್ನಡೆ ನಡೆಸತಕ್ಕಂತ ವ್ಯಕ್ತಿಗಳು ಯಾರು, ಅದ್ರ ಒಂದು ಪೂರ್ತಿ ಮಾಹಿತಿ ತಿಳ್ಕೊಂಡ್ಬೇಕು. ಏನೋ ಸರ್ ಒಂದಷ್ಟು ಜನ ನನ್ನ ಬಂದಂತ ಬಹಳಷ್ಟು ಕೃಷಿಕರು ಲಾಸ್ಟ್ಗೆಲ್ಲ ಲಾಸ್ ಆಗಿ ಸರ್ ಹಿಂಗೆ ಮಾಡಿದ್ ಹಿಂಗೆ ಬಂದು ಲಾಸ್ ಆಯ್ತು ಅಂತ ಬಂತು ನಂತರ ಬಹಳ ಅವರ ಅನಿಸಿಕೆನ ಹಂಚ್ಕೊಂಡಿದ್ರೆ ತೋರ್ಪಡಿಸಿದೆ ಸರ್. ನಾನು ಹೇಳೋದು ಎಲ್ಲಿ ಹೋಗಿದ್ರಿ ಅಂದ್ರೆ ಬೇರೆಯವ್ರ ಹತ್ರ ಹೋದಾಗ ಸ್ವಲ್ಪ ಮೋಸ ಮಾಡೋಂಥವ್ರು ಜಾಸ್ತಿ, ರೈತರಿಗೆ ಮೋಸ ಮಾಡೋಂಥವ್ರು ಇದ್ದಾರೆ ಸರ್. ಇಲ್ಲೇನಾದ್ರೆ ಸರ್ ಮರಿ ಕೊಡ್ತೀನಿ, ಫೀಡ್ ಕೊಡ್ತೀನಿ, ಎಲ್ಲ ಈ ಸ್ಟೇಟ್ ಅಂತ ಹೇಳ್ತಾರೆ, ಅದಕ್ಕಿಂತ ಕಡಿಮೆ ರೇಟಲ್ಲಿ ಸಿಕ್ಕತ್ತಂತ ಡೈರೆಕ್ಟ್ ಇರ್ತಾವೆ. ಇದು ಮಧ್ಯವರ್ತಿಗಳು ಏನ್ ಮಾಡಿದ್ರು ಸರ್, ಇವರ ರೈತರನ್ನ ಹೆಚ್ಚು ರೇಟ್ ಕೊಟ್ಟು ಮರಿಗಳ ರೇಟು ಮತ್ತೆ ಮೀನಿನ ಆಹಾರ ರೇಟ್ ಕೊಟ್ಬಿಟ್ಟು ಸ್ವಲ್ಪ ದಾರಿ ತಪ್ಪಿಸಿ ಅವರು ಲಾಸ್ ಆಗಂತಾರೆ. ಒಂದ್ಸರಿ ಲಾಸ್ ಆದ್ರೆ ಮತ್ತೆ ಮತ್ತೆ ಆ ಉದ್ಯಮಕ್ಕೆ ಹೆಂಗ್ ಬರ್ತಾರೆ ಹೇಳಿ. ಅದಕ್ಕೆ ನಾವು ಯಾವತ್ತು ರೈತರನ್ನ ಸರಿಯಾದ ದಾರಿಯಲ್ಲಿ ಮುನ್ನಡೆಸಿದಾಗ ಮಾತ್ರ ಅವರಿಗೆ ಡೈರೆಕ್ಷನ್ ಹೇಳಿದ್ರೆ ಮಾತ್ರ ಪ್ರಾಫಿಟ್ ಅಂತ ಖಂಡಿತಿದೆ ಸರ್, ಲಾಭ ಅಂತ ಖಂಡಿತಿದೆ ಸರ್. ಅಂದ್ರೆ ಯುವಕ ಯುವತಿಯರಿಗೆ ಇದರಲ್ಲಿ ಸಾಕಷ್ಟು ಅವಕಾಶ ಇದಾವೆ ಸೀನಿಯರ್ ಮೀನು ಕೃಷಿಯಲ್ಲಿ ಖಂಡಿತವಾಗಿ. ಮತ್ತೆ ಗ್ರಾಮೀಣರಿಗೂ ಕೂಡ ಇದು ಪರ್ಯಾಯವಾಗಿ ಆದಾಯ ಮೂಲ ಅಂತ ನಾವು ಹೇಳ್ಕೋಬಹುದಾಗಿದೆ. ಖಂಡಿತ ಸರ್, ಇದರಲ್ಲಿ ಸಣ್ಣ ಪ್ರಮಾಣದ ಹೂಡಿಕೆ ಕೂಡ ನಾವು ಬೇಕಾಗುತ್ತೆ ಅಂತಾರೆ. ಎಷ್ಟು ಬೇಕಾಗಬಹುದು ಸರ್ ಇದು? ಏನೇ ಬೇಕಿಲ್ಲ ಸರ್, ಒಂದು 10-20 ಸಾವಿರದ ಒಂದು ಕೃಷಿ ಹೊಂಡದಲ್ಲಿ ಮೀನು ಮರಿಗಳ ಪಾಲನೆ ಮಾಡಿದ್ರೆ ಲಾಭ ಬರುತ್ತೆ. ಎಂತ ಒಂದು ಅವಕಾಶ ರೀ ಡಾಕ್ಟರ್ ರಾಜಣ್ಣ ಅವರೇ. ಬರೀ 10-20 ಸಾವಿರದಲ್ಲಿ ನೀವು ಒಂದು ಕೃಷಿ ಮಾಡಿದಾಗ ನಿಮ್ಮ ಒಂದು ಸ್ವಲ್ಪ ಮೀನು ಮರಿಗಳನ್ನು ಬಿಟ್ಕೊಂಡು ನಿಮ್ ಬದುಕು ಕಟ್ಕೊಳ್ಳೋ ಅವಕಾಶ ನಮ್ಮ ಯುವಕ ಯುವತಿಯರಿಗೆ ಹೇಳಿ ಮಾಡಿಸ್ದಂಗಿದೆಯಲ್ರಿ ಇದು. ಸ್ಪಾನ್ ನೋಡಿ ಸರ್, 1,50,000 ನಮ್ಮ ಸರ್ಕಾರದ ಮೀನು ಮರಿ ಉತ್ಪಾದನಾ ಕೇಂದ್ರದಲ್ಲಿ ಒಂದು ಆಪ್ ಒಂದು ಜಸ್ಟ್ ನಿಮ್ಗೆ ಒಂದು 5-6 ಸಾವಿರ ಒಂದೊಂದು ಆಪ ಸಿಗುತ್ತೆ. ಒಂದು 3 ಆಪ ಕಟ್ಕೊಂಡ್ರೆ ಜಸ್ಟ್ 50,000 ಸ್ಪಾನ್ ಬಿಟ್ಕೊಂಡ್ರೆ ನಿಮ್ ಕೃಷಿ ಹೊಂಡದಲ್ಲಿ ಅಟ್ ಲೀಸ್ಟ್ 50,000 ಉಳಿಲಿ ಸರ್ ಎಲ್ಲ ಹೋಗಿ. 1,50,000 ಒಂದು ಮರಿನ 1 ರೂಪಾಯಿ ಮರ 50,000 ಸಿಕ್ತಾರ 4 ತಿಂಗಳಲ್ಲಿ. ನೋಡಿ ನೋಡಿ, ಎಲ್ಲಿ ಅದನ್ನ ಬೆಳೆಸ ರೀತಿಯಲ್ಲಿ ಸರ್. ಅದಕ್ಕೆ ಮೀನು ಮರಿ ಪಾಲನೆ ಕೊಳಗಳನ್ನು ಯಾವ ರೀತಿ ನಾವು ಮೀನು ಮರಿಗಳ ಬಿಡಕ್ಕಿನ ಮುಂಚೆ ಯಾವ ರೀತಿ ತಯಾರಿ ಮಾಡಬೇಕು ಮತ್ತೆ ಅದಕ್ಕೆ ಯಾವ ರೀತಿ ಆಹಾರ ಕೊಡಬೇಕು, ಗೊಬ್ಬರೀಕರಣ ಯಾವ ರೀತಿ ಮಾಡಬೇಕು, ಅದೆಲ್ಲ ನಾವು ಮಾಹಿತಿ ಕೊಡ್ತೀವಿ ಸರ್. ಅದಕ್ಕೆ ಬೇಕಂತ ಒಂದು ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಅಂತ ಇರುತ್ತಲ್ಲ, ಅದು ನಾವು ಬೇಕಾದ ರೈತರಿಗೆ ನಾವು ತಲುಪಿಸ್ತೀವಿ. ನಮ್ಮಲ್ಲಿ ನನ್ನನ್ನು ಸಂಪರ್ಕ ಮಾಡಿದ ಯಾರಾದರೂ ಮಾಡಿದ್ರೆ ಖಂಡಿತವಾಗೂ ಅವರಿಗೆ ಯಾವ ರೀತಿ ನಾವು ಪಾಲನೆ ಮಾಡಬೇಕು ಅನ್ನೋದು ಮಾಹಿತಿನ ಖಂಡಿತ ನಾವು ತಿಳಿಸ್ತೀವಿ. ಮತ್ತೆ ಮುಂದಿನ ದಿನಗಳಲ್ಲಿ ಹಲವಾರು ರೀತಿಯ ತರಬೇತಿಗಳನ್ನು ನಮ್ಮ ಕೇಂದ್ರದಲ್ಲಿ ಮುಖಾಂತರ ಮಾಡ್ತೀವಿ. ಯುವಕ ಯುವಕರಿಗೆ ಸ್ವಲ್ಪ ಒಳ್ಳೆ ಆರ್ಥಿಕವಾಗಿ ಸ್ವಾವಲಂಬಿಗಳಿಗೆ ನಾವು ಖಂಡಿತವಾಗಿ ಹೆಲ್ಪ್ ಮಾಡ್ತೀವಿ ಸರ್. ಇನ್ನೊಂದು ಡಾಕ್ಟರ್ ರಾಜಣ್ಣ ಅವರೇ, ಏನಂದ್ರೆ ಈಗ ನಾವು ಯುವಕ ಯುವತಿಯರ ಬಗ್ಗೆ ಈ ಒಂದು ಉದ್ಯೋಗ ಆಯ್ಕೆ ಮಾಡ್ಕೊಳ್ಳಿ, ಮೀನು ಸಾಕಾಣಿಕೆ ಮಾಡ್ಕೊಳ್ಳಿ ಅಂತ ನಾವು ಹೇಳ್ತಾ ಇದ್ದೇವೆ. ಇದಲ್ಲದೆ ಈಗ ಸಾಮಾನ್ಯವಾಗಿ ಮತ್ಸ್ಯಗಂಧೆ ಒಬ್ಬ ಕನ್ನೆ ನಮ್ಮ ಪೂರ್ವಜರು ಅಂದ್ರೆ ಮಹಿಳೆಯರು, ಮಹಿಳೆಯರಿಗೆ ಈ ಒಂದು ಮೀನು ಕೃಷಿಯಲ್ಲಿ ಏನು ಅವಕಾಶ ಇದೆ ಇದನ್ನ ಸಂಪೂರ್ಣವಾಗಿ ಹೇಳಿ ನಮ್ಮ ಒಂದು ಸಂಭಾಷಣೆಯನ್ನ ಮುಕ್ತಾಯ ಮಾಡೋಣ. ಮೀನು ಕೃಷಿಗರು ಮಹಿಳೆ ಎಸ್ಪೆಷಲಿ ಮಹಿಳೆಯರಿಗಾದ್ರೆ ಹೌದು ಈ ಸೀನಿಯರಲ್ಲಿ ಬಹಳಷ್ಟು ವಿಫಲಾವಕಾಶಗಳಿದೆ ಸರ್. ಅವ್ರಿಗೇನಾದ್ರೆ ನಮ್ಮ ಹೇಳಿದಾಗ ನಮ್ಮ ರಾಜ್ಯ ದೇಶದಲ್ಲಿ ಮಹಿಳೆಯರಿಗೋಸ್ಕರನೇ ಪ್ರಧಾನಮಂತ್ರಿ ಮತ್ತು ಸಮಾಜದಲ್ಲಿ 60% ಸಹಾಯಧನ ಇದೆ ಸರ್ ಮಹಿಳೆಯರಿಗೆ, ಎಸ್ಪೆಷಲಿ ಮಹಿಳೆಯರಿಗೆ. ಅವ್ರಿಗೇನು ಮಹಿಳೆಯರಿಗೇನ ಸರ್ ಹೇಳದಲ್ಲ, ಅಲಂಕಾರಿಕ ಮೀನು ಮಾರಾಟ ಮಳಿಗಿರ್ಬೋದು, ಮತ್ತೆ ತಿನ್ನುವ ಫ್ರೆಶ್ ಫಿಶ್ ಮೀನು ಮಾರಾಟ ಮಳಿಗಿರ್ಬೋದು, ತಾಜಾ ಮೀನುಗಳ ಮಾರಾಟ ಮಳಿಗೆ ಇಟ್ಕೊಳ್ಳೋದೇನದು ಮಾರಾಟ ಇಲ್ಲ ಸರ್, ಅದು ಐಸ್ ಹಾಕಿ ಪ್ಯಾಕ್ ಮಾಡಿ ಮಾರಾಟ ಮಾಡುವಂತದ್ದು. ಅಲ್ಲ ಈಗ ಜೀವಂತ ಮೀನು ಬೇಕಾದಾಗ ಜೀವಂತ ಮೀನು ಬೇಕಾದ್ರೆ ನೀರಲ್ಲಿ ಇಟ್ಕೊಂಡು ಮಾರಾಟ ಅಂತ ವ್ಯವಸ್ಥೆನೂ ಕೂಡ ಮಾಡ್ಕೋಬಹುದು ಸರ್. ಅದ್ರ ಜೊತೆಗೆ ಇನ್ನೊಂದು ಸರ್, ಈ ಮಹಿಳೆಯರಿಗೆ ಅವರಿಗೆ ಎಸ್ಪೆಷಲಿ ಸರ್ ಯಾರು ಅವರಿಗೆ ಈ ನಾನು ಹೇಳಿದಲ್ಲ ಈ ಮೀನಿಗೆ ಬೇಕಾದ ಪದಾರ್ಥ ವ್ಯಾಲಿಡೇಷನ್ ಮೀನು ಮಸಾಲ ಪದಾರ್ಥಗಳು ಹೌದೌದು ಅದನ್ನು ಮಾಡ್ಕೋಬಹುದು. ಮತ್ತೆ ಅಲಂಕಾರಿಕ ಮೀನುಗಳನ್ನು ಉತ್ಪಾದನೆ ಮಾಡಬಹುದು, ಬಹಳ ಖರ್ಚೇನು ಬೇಕಾಗಿಲ್ಲ. ನಿಮ್ಗೆ ಏನಾದ್ರೆ ಒಂದು 2-3 ಅಡಿ ಉದ್ದ ಅಗಲದ ಮತ್ತು 2-3 ಅಡಿ ಎತ್ತರದ ಈ ಟ್ಯಾಂಕ್ ಬರುತ್ತೆ, ಸಿಮೆಂಟ್ ಟ್ಯಾಂಕ್ ರೆಡಿಮೇಡ್ ಟ್ಯಾಂಕ್ ಬರುತ್ತೆ ಸರ್. ಇತ್ತಲಲ್ಲೋ ಮನೆ ಇಂತಲಲ್ಲೋ ಒಂದ್ 5-6 ಟ್ಯಾಂಕ್ ಇಟ್ಕೊಂಡ್ರೆ ತಿಂಗಳಿಗೆ ಒಂದ್ 10,000 ಅಷ್ಟು ಲಾಭ ಕಳಿಸುವಂತ ಅವಕಾಶ ಇದೆ ಸರ್, ಆ ಅಲಂಕಾರಿಕೆಗಳ ಮುಖಾಂತರ ಯುವಕ ಯುವತರೆ. ಮತ್ತೆ ಅವ್ರು ಎಲ್ಲಿ ನೀರಿನ ಅವಕಾಶ ಇದೆ, ಸ್ವಲ್ಪ ಬೋರ್ ಅಲ್ಲಿ ಎಷ್ಟು ಇದ್ರೆ ಸರ್ ಏನು ಕಡಿಮೆ ಒಂದ್ 10,000-20,000 ಇನ್ವೆಸ್ಟ್ ಮಾಡಿದ್ರೆ ತಿಂಗಳಿಗೆ 15,000 ಲಾಭ ಗಳಿಸಬಹುದು ಸರ್ ಇದ್ರ ಮುಖಾಂತರ ನಮ್ಮ ಮೀನು ಕೃಷಿ ಮುಖಾಂತರ. ಯುವಕ ಯುವತರಿಗೆ ಸರ್ ಎಲ್ಲೆಲ್ಲಿ ಅವರಿಗೆ ಸಂಪನ್ಮೂಲಗಳ ಅವಶ್ಯಕತೆ ಲಭ್ಯತೆ ಇದೆ ಅದೇ ಇರತಕ್ಕಂತ ಸಂಪನ್ಮೂಲನ ಸದ್ಬಳಕೆ ಮಾಡಿಕೊಂಡು ಯಾವ್ದಾದಂತ ಮೀನು ಕೃಷಿ ಚಟುವಟಿಕೆಗಳನ್ನು ಹಮ್ಮಿಕೊಂಡ್ರೆ ಲಾಭ ಬರುತ್ತೆ ಅನ್ನೋದೊಂದು ಅವಗಾನೆ ಜ್ಞಾನವನ್ನು ಪಡ್ಕೊಂಡು ನಮ್ಮಂತ ವಿಜ್ಞಾನಿಗಳ ಮುಖಾಂತರ ಈ ಮೀನು ಕೃಷಿನ ಚಟುವಟಿಕೆಗಳನ್ನ ಪ್ರಾರಂಭಿಸಿದ್ರೆ ಖಂಡಿತವಾಗಿಯೂ ಲಾಭ ಅಂತ ಗಳಿಸಬಹುದು ಅಂತ ನಾನು ನಿಮ್ಮ ಮುಖಾಂತರ. ಡಾಕ್ಟರ್ ರಾಜಣ್ಣ ಸರ್ ಅವರೇ, ಈಗ ಸಾಮಾನ್ಯವಾಗಿ ನಮ್ಮ ಯಾವ ರೀತಿಯ ಒಬ್ಬ ಯುವಕ ಯುವತಿಯರು ಅಥವಾ ಮಹಿಳೆಯರು ಅಥವಾ ಈ ಒಂದು ಮೀನುಗಾರಿಕೆ ಉದ್ಯೋಗವನ್ನ ನಾವು ಆರಂಭ ಮಾಡ್ಕೋಬಹುದು ಅಂತ ಅನಿಸ್ತದೆ ಅವರಿಗೆ ಸರ್? ಈಗ ಎಸ್ಪೆಷಲಿ ಹೆಣ್ಣು ಮಕ್ಕಳಿಗಾದ್ರೆ ಸೆಲ್ಫ್ ಹೆಲ್ಪ್ ಗ್ರೂಪ್ ಇರ್ತಕ್ಕಂಥವ್ರು, ಏನು ಸ್ವಸಹಾಯ ಮಹಿಳಾ ಗುಂಪುಗಳು ಇರ್ತವೆ, ಅವರು ಯಾವ್ದಾದ್ರು ಒಂದು ಕೆರೆ ಗುತ್ತಿಗೆಯನ್ನ ಪಡಬಹುದು. ಈಗ ಒಂದು ದೊಡ್ಡ ಕೆರೆ ಈಗ ಆಲ್ರೆಡಿ ಮೀನುಗಾರಿಕೆಯಿಂದ ಆ ತರದ ಗುತ್ತಿಗೆಯನ್ನು ಕೊಡುವಂತ ವ್ಯವಸ್ಥೆ ಬಂದಿದೆ. ಆಲ್ರೆಡಿ ಒಂದಷ್ಟು ಮಹಿಳೆಯರೇ ಸಂಘಗಳು ನಡೆಸಿಕೊಂಡು ಈ ಮೀನು ಕೃಷಿಯಲ್ಲಿ ತೊಡಸ್ಕೊಂಡು ಆಲ್ರೆಡಿ ಒಂದು ಎಫ್ಪಿಒ ಅಂತ ಹೇಳಿ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಅಂತ ಮಾಡ್ಕೊಂಡು ಅದರಲ್ಲಿ ಅವರೇ ಹೆಣ್ಮಕ್ಳೆಲ್ಲ ಮಾಡ್ಕೊಂಡು ಅದು ವ್ಯಾಲಿಡೇಷನ್ ಅಂತ ಹೇಳಿದ್ನಲ್ಲ, ವ್ಯಾಲಿಡೇಷನ್ ಮಸಾಲೆ ಪದಾರ್ಥ ಮತ್ತೆ ಮೀನು ಮರಿಗಳ ಉತ್ಪಾದನೆ ಮಾಡಿ ಲಾಭ ಗಳಿಸಿದಂತ ಅವಕಾಶ ಬಹಳ ಇದೆ ಸರ್, ಖಂಡಿತವಾಗಿದೆ ಅವಕಾಶ ಎಲ್ಲ ಮಹಿಳೆಯರಿಗೆ. ನಿರುದ್ಯೋಗ ಯುವಕ ಯುವತಿಯರಿಗೆ ನೀವು ಈ ಒಂದು ಬೆಂಗಳೂರು ನಗರದಲ್ಲಿ ಸರ್ ನೀವು ಒಂದು ಹೆಣ್ಣು ಮಕ್ಕಳೇ ಆದಂತ ಒಂದು ಮೀನಿನ ಏನು ಊಟ ಹೋಟೆಲ್ ಅನ್ನು ರುಚಿರುಚಿರವಾದಂತ ಮೀನು ಆಹಾರ ಹೋಟೆಲ್ ಅನ್ನು ಮಾಡಿದ್ರೆ ಖಂಡಿತವಾಗೂ ಲಾಭ ಇದೆ, ಬೇಡಿಕೆ ಇದೆ ಗ್ರಾಹಕರು. ಈಗ ಹೆಣ್ಣು ಮಕ್ಕಳು ಒಂದು ರೆಡಿ ಮಾಡ್ಕೋಬೇಕು ಸರ್, ಹೇಳಿದ್ರೆ ಮುಂಚೆ ಹೇಳಿದ್ರೆ ವ್ಯಾಲಿಡೇಷನ್ ಅಂತೇಳಿ ಮೀನಿನ ಪದಾರ್ಥಗಳನ್ನು ತಯಾರು ಮಾಡೋದು, ಫಿಶ್ ಕಟ್ಲೆಟ್, ಫಿಶ್ ಸಮೋಸ, ಫಿಶ್ ಸಾಸೇಜ್, ಮತ್ತೆ ಪ್ರಾನ್ ಬಿರಿಯಾನಿ, ಫಿಶ್ ಬಿರಿಯಾನಿ, ಫಿಶ್ ಕರಿ, ಫಿಶ್ ರೈಸ್, ಫಿಶ್ ವಿತರ ಕಬಾಬು, ಫಿಶ್ ಕಬಾಬ್, ಈ ತರದ ವಿವಿಧ ರೀತಿಯ ಪದಾರ್ಥಗಳನ್ನು 10-20 ಪದಾರ್ಥಗಳನ್ನು ಮಾಡೋದು ಇವರು ಇದನ್ನೇ ಒಂದು ಉದ್ಯಮವಾಗಿ ಮಾಡಿದ್ರೆ ಖಂಡಿತವಾಗೂ ಒಳ್ಳೆ ಲಾಭ ಅಂತ ಇದೆ ಸರ್, ಒಳ್ಳೆ ಬೇಡಿಕೆ ಹೆಣ್ಣು ಮಕ್ಕಳಿಗೆ. ತಾವು ಬೆಂಗಳೂರಲ್ಲಿ ನಗರದಲ್ಲಿ ಮಾಡ್ಸ, ಯಾಕಂದ್ರೆ ಇವತ್ತು ಬೆಂಗಳೂರಿನ ಎಲ್ಲಿ ನೋಡಿದ್ರು ಹೋಟೆಲ್ಗಳು ಉದ್ಯಮ ಬಹಳ ಇದೆ ಸರ್, ಬಹಳ ಇದೆ, ಎಷ್ಟಿದ್ರು ಕಡಿಮೆ ಇಲ್ಲ, ಬೇಕೇ ಬೇಕು. ಯಾಕಂದ್ರೆ ಫ್ಲೋಟಿಂಗ್ ಪಾಪ್ಯುಲೇಷನ್ ಜಾಸ್ತಿ ಇದೆ, ಅದರಿಂದ ಬಹಳ ಲಾಭದಾಯಕ ಇದೆ, ಇವರು ಬದುಕು ಕಟ್ಟಿಕೊಳ್ಳಕ್ ಒಂದು ಅವಕಾಶ ಇದೆ. ತುಂಬಾ ಸಂತೋಷ ಡಾಕ್ಟರ್ ರಾಜಣ್ಣ ಅವರೇ, ಆಕಾಶವಾಣಿ ಬೆಂಗಳೂರಿಗೆ ಬಂದು ಪ್ರಸ್ತುತ ನಮ್ಮ ಯುವಕ ಯುವತಿಯರಿಗೆ ಸಿಹಿ ನೀರು ಮೀನುಗಾರಿಕೆಯಲ್ಲಿ ಮೀನು ಸಾಕಾಣಿಕೆ ಯಾವ ತರ ಮಾಡಿಕೊಂಡ್ರೆ ಏನೇನು ಅವಕಾಶ ಇದೆ, ಯಾವ ತರ ಬದುಕನ್ನು ಕಟ್ಕೋಬಹುದು, ಈ ಎಲ್ಲ ಕುರಿತು ಸಮಗ್ರ ಮಾಹಿತಿಯನ್ನ ಒಂದೊಂದಾಗಿ ನೀಡಿದ್ರಿ. ಇನ್ನೂ ಮಾಹಿತಿ ನೀಡಕ್ಕೆ ತಾವು ತಯಾರಿದ್ದೀರಿ, ಆದ್ರೆ ಸಮಯ ಮುಗಿಯುತ್ತಾ ಇದೆ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲೂ ಭೇಟಿಯಾಗೋಣ. ಅಲ್ಲಿವರೆಗೆ ಕೆಲವರು ಇರ್ತಾರೆ, ಇನ್ನೂ ನಮ್ಗೆ ಮಾಹಿತಿ ಬೇಕು, ಡಾಕ್ಟರ್ ರಾಜಣ್ಣ ಸರ್ ಜೊತೆಗೆ ಮಾತಾಡಬೇಕು ಅಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆ. ರೈತ ಬಾಂಧವರೇ, ನನ್ನ ಹೆಸರು ಡಾಕ್ಟರ್ ಕೆ ಬಿ ರಾಜಣ್ಣ, ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು, ಮೀನುಗಾರಿಕಾ ಸಂಶೋಧನೆ ಮತ್ತು ಮಾಹಿತಿ ಕೇಂದ್ರ ಹೆಬ್ಬಾಳ್ ಬೆಂಗಳೂರು. ನಿಮಗೆ ಯಾವುದೇ ರೀತಿಯಾದಂತಹ ತರಬೇತಿ ಮತ್ತು ಮೀನು ಕೃಷಿ ಬಗ್ಗೆ ಮಾಹಿತಿ ಬೇಕಾದಲ್ಲಿ ನನ್ನನ್ನು ಸಂಪರ್ಕಿಸಬಹುದು. ನನ್ನ ದೂರವಾಣಿ ಸಂಖ್ಯೆ 9740570657. ಧನ್ಯವಾದಗಳು, ನಮಸ್ಕಾರ. ಇದುವರೆಗೆ ಸಿಹಿನೀರು ಮೀನುಗಾರಿಕೆಯಲ್ಲಿ ಯುವಕ ಯುವತಿಯರಿಗೆ ಇರುವ ಅವಕಾಶಗಳು ಈ ಕುರಿತು ಡಾಕ್ಟರ್ ಕೆಪಿ ರಾಜಣ್ಣ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ತಿಮ್ಮಪ್ಪ ಹೆಚ್ ಗೌಡ. ಹವಾಮಾನ ಮಿತ್ರ, ಹವಾಮಾನ ಮಿತ್ರ, ಬದಲಾಗುತ್ತಿರುವ ಹವಾಮಾನದ ದುಷ್ಪರಿಣಾಮ ಹಾಗೂ ಹವಾಮಾನ ವೈಪರೀತ್ಯದ ಸವಾಲುಗಳ ನಿರ್ವಹಣೆ ಕುರಿತು ಅರಿವು ಹಾಗೂ ಜಾಗೃತಿ ಮೂಡಿಸುವ ಪ್ರಾಯೋಜಿತ ಸರಣಿ ಹವಾಮಾನ ಮಿತ್ರ. ಹವಾಮಾನ ಮಿತ್ರ ಪ್ರತಿ ತಿಂಗಳ 2 ಹಾಗೂ 4ನೆಯ ಶುಕ್ರವಾರ ಸಂಜೆ 6:50 ಕೃಷಿ ರಂಗದಲ್ಲಿ ರಾಜ್ಯವ್ಯಾಪಿ ಜಾಲದಲ್ಲಿ ಹವಾಮಾನ ಮಿತ್ರ. ಹವಾಮಾನ ಪ್ರಾಯೋಜಕರು ಅರಣ್ಯ ಜೀವಿ ಪರಿಸ್ಥಿತಿ ಮತ್ತು ಪರಿಸರ ಇಲಾಖೆಯ ಪರಿಸರ ನಿರ್ವಹಣಾ ಮತ್ತು ನೀತಿ ಸಂಶೋಧನಾ ಸಂಸ್ಥೆ. ಕೃಷಿರಂಗ ಕಾರ್ಯಕ್ರಮದಲ್ಲಿ ಈಗ ಜನಪದ ಸಂಗೀತ ಕಾರ್ಯಕ್ರಮ. ಇಂದಿನ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತಿಪಟೂರು ತಾಲೂಕು ಕೊಳ್ಳಿಹಟ್ಟಿಯ ವಿನೋದಮ್ಮ ಮತ್ತು ಸಂಗಡಿಗರಿಂದ ಕೇಳೋಣ ಭಜನೆ ಪದಗಳನ್ನು. ಬಾದಾ

ಕಲ್ಪ